ಕಿಸಾನ್ವಾಣಿ. ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಬಿಳಿಗಿ ತಾಲೂಕಿನ ಸುನಗ ಗ್ರಾಮದ ಕೃಷಿ ಅನುಭವಿ ಮಲ್ಲಪ್ಪ ಹೆಚ್ ಕೋಟಿ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದು ನಾವು ಬಿಳಿಗಿ ತಾಲೂಕಿನ ಸುನಗ ಗ್ರಾಮದ MH ಕೋಟಿ ಅವರನ್ನು ಮಾತಾಡ್ತಾ ಇದ್ದೀವಿ. ಅವರ ಒಂದು ಕೃಷಿ ಪದ್ಧತಿ ಯಾವ ರೀತಿ ಇದೆ, ಅವರ ಸ್ವಂತ ಅನುಭವ ಏನೇನದ ಅವರಿಂದ ಕೇಳಿ ತಿಳಿದುಕೊಳ್ಳೋಣ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ MH ಕೋಟಿ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ತಮಗೂ, ಎಲ್ಲರಿಗೆ ನಮಸ್ಕಾರ. ಮಲ್ಲಪ್ಪ ಕೋಟಿ ಅವರೇ, ತಾವು ಕೃಷಿ ಮಾಡ್ತಾ ಇದ್ದೀರಿ, ಎಷ್ಟು ವರ್ಷದಿಂದ ತಾವು ಕೃಷಿ ಮಾಡ್ತಾ ಇದ್ದೀರಿ? 10-12 ವರ್ಷ ಸರ್ ನಾವು ಕೃಷಿ ಸ್ಟಾರ್ಟ್ ಮಾಡೋ, ಬಟ್ ಈ 1.5 ತಿಂಗಳಿಂದ ಅಂತ ಡೈರೆಕ್ಟ್ ನೇರವಾಗಿ ನಾವು ನೌಕರಿಯನ್ನು ಬಿಟ್ಟು ಪೂರ್ಣ ಪ್ರಮಾಣದಲ್ಲಿ ನಾವು ಒಕ್ಕಲ್ತನಕ್ಕೆ ಅಳವಡಿಸ್ಕೊಂಡು ಬಿಟ್ಟಿವಿ. ಯಾವ ಒಂದು ಹುದ್ದೆಯಲ್ಲಿದ್ದಿರಿ, ಏನು ನೌಕರಿ ಅಥವಾ ಯಾವುದು ಒಂದು ಉದ್ಯೋಗ ಇತ್ತು? ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಅದೇ ಮ್ಯಾನೇಜರ್ ಕೇನಂತೇಳಿ ಇದ್ದೆವು. ಈಗ ಲಾಸ್ಟ್ 1 ಮಂತಿಂದ ಬಿಟ್ಟು ಟೋಟಲಿ ಅಗ್ರಿಕಲ್ಚರ್ ಫೀಲ್ಡಿಗೆ ಏನು ಇದ್ಬಿಟ್ಟಿದೆ ಸರ್. ಯಾಕ್ರಿ ಇಂಥ ಒಂದು ಹುದ್ದೆ ಬಿಟ್ಟು ತಾವು ಪೂರ್ಣ ಪ್ರಮಾಣದ ಕೃಷಿಕರಾಗಿ ಇರಬೇಕಂತ ಯಾಕೆ ಅನ್ನಿಸ್ತು, ಏನು ಅದ್ರ ಬಗ್ಗೆ ನಮ್ಗೆ ತಿಳಿಸ್ಬೋದಾ? ಸರ್, ನನ್ನ ಮೊದಲಿಂದ ಒಕ್ಕಲ್ತನ ಮಾಡಬೇಕು ಅದೇ ಒಂದೇ ಉದ್ದೇಶದಿಂದ ನಾನು BSc ಅಗ್ರಿಕಲ್ಚರ್ ಆ ವಿಚಾರದಿಂದ ಅಗ್ರಿಕಲ್ಚರ್ ಮಾಡ್ಬೇಕನ್ನೋ ಆಸೆಗಳು ಮತ್ತು ಬೇರೆ ಬೇರೆ ಎಲ್ಲೆಲ್ಲೋ ಉದ್ಯೋಗಗಳು ನಾನು ನೌಕರಿ ಬರಕತ್ತಿದ್ದು ಬಂದಿದ್ದು ನಾ ಬಿಟ್ಟು ಅದು ಮತ್ತು ನಿಯರ್ ಬೈ ನನ್ನ ಊರ ಹತ್ತಿರ ಇಟ್ಕೊಂಡು ಏನೋ ನೌಕರಿ ಇಲ್ಲಿ ಹತ್ತಿರ ಆಗತ್ತೆ, ಇಲ್ಲಿ ಜಾಯ್ನ್ ಆದೆ. ಸೊ ನಾನು ಅವಾಗ 2-in-1 ಮಾಡ್ತಿದ್ದೆ. ಈ ನನಗೆ ಇದೇ ಭಾಳ ಒಲವನ್ನು ಸಾಕತ್ತಿ, ಅಗ್ರಿಕಲ್ಚರ್ನೇ ಭಾಳ ಅದು ಇಂಟ್ರೆಸ್ಟ್ ಇದಕ್ಕೋಸ್ಕರ ಪೂರ್ವ ಪ್ರಮಾಣದಲ್ಲಿ ಒಕ್ಕಲ್ತನಕ್ಕೆ ನಾನು ಅಳವಡಿಸ್ಕೊಂಡ್ಬಿಟ್ಟೆ. ಅಂದರೆ ಒಕ್ಕಲ್ತನದೊಳಗೆ ಹೆಚ್ಚಿನ ಒಂದು ತಮ್ಮ ಒಂದು ಅಭಿಲಾಷೆ ಇರೋದ್ರಿಂದ ನೌಕರಿಯಲ್ಲಿ ತಮಗೆ ಅಷ್ಟು ತೃಪ್ತಿ ಕೊಡಲಾರದಕ್ಕೆ ತಾವು ಬಂದು ಒಕ್ಕಲ್ತನನೇ ಮಾಡ್ತಾ ಇದ್ದೀನಿ ಅಂದ್ರಿ. ಏನು ತಮ್ಮ ಎಷ್ಟು ಎಕರೆ ಜಮೀನು ಇದೆ ರೀ, ಯಾವ ರೀತಿ ನೀರಾವರಿ ಎಷ್ಟು, ಒಣ ಬೇಸಾಯ ಎಷ್ಟು, ಆ ಬಗ್ಗೆ ನಮ್ಮ ಕೇಳೋಗರೊಂದಿಗೆ ತಮ್ಮ ಮಾಹಿತಿ ಹಂಚ್ಕೊಳ್ರಿ. ಸರ್, ನೌಕರಿ ಇಂಟ್ರೆಸ್ಟ್ ಅಂತ ನೌಕರಿ ಇಂಟ್ರೆಸ್ಟ್ ಇತ್ತು, ಬಟ್ ಒಕ್ಕಲ್ತನದಲ್ಲಿ ನನಗೆ ಭಾಳ ಅಭಿರುಚಿ, ಭಾಳ ಒಕ್ಕಲ್ತನ ಮಾಡಬೇಕು, ಒಕ್ಕಲ್ತನ ನಾವು ಏನೋ ಅದರ ಸ್ವಲ್ಪ ಏನೋ ಅಚೀವ್ಮೆಂಟ್ ಮಾಡಬೇಕು, ಅದು ಮೊದಲಿಂದ ನನಗೆ ಒಂಥರ ಇತ್ತು. ಅದನ್ನು ಇನ್ನು ಏಜಿಂಗ್ ಟರ್ನ್ ಆಗುತ್ತೆ, ಬಟ್ ಮಾಡಲೇ ಈಗ ಮಾಡಿದ್ರೆ ಈಗ ಇನ್ನೂ ಅರ್ಲಿ ಏಜ್ನಾಗ ಹೇಳಿದು ಅಗ್ರಿಕಲ್ಚರ್ ಇಳಿಬೇಕಂತ ಆಸೆ ಇಟ್ಕೊಂಡು ನಾವು ಒಕ್ಕಲ್ತನಕ್ಕೆ ಈಗ ಅರ್ಲಿ ಇಳಿದೆವು. ಒಂದು ನೀವು ಬೆಳೆಗಳು ನಮ್ಮ ಏರಿಯಾಗೆ ಕೇಳಿದ್ರೆ ನಮ್ಮದು 22 ಎಕರೆ ಹೊಲ, ಅದರಲ್ಲಿ 5 ಎಕರೆಷ್ಟು ಒಣ ಬೇಸಾಯ ಇದೆ, 17 ಎಕರೆ ನೀರಾವರಿ ಮಾಡಿದ್ದೆವು. ಈ ನೀರಾವರಿಯಲ್ಲಿ ಏನು ಮಾಡಿದ ಮೇಜರ್ ಅಂದರೆ ನಾನು 20 ಎಕರೆ ಪ್ಲ್ಯಾನಿಂಗ್, 10 ಎಕರೆ ಹಾರ್ಟಿಕಲ್ಚರ್ ಕ್ರಾಪಿಗೆ, 10 ಎಕರೆ ಅಗ್ರಿಕಲ್ಚರ್ ಅಂದರೆ ಈ ಸುಗರ್ ಕೇನು, ಇವು ಸೀರಿಯಲ್ಸು ಪಲ್ಸಸ್ಸು ಅವು ಮಾಡ್ಬೇಕಂತಿದೆ. ಇನ್ನು 10 ಎಕರೆ ಹಾರ್ಟಿಕಲ್ಚರ್ದಾಗ ಅದನ್ನು ಬಾಗ್ ಮಾಡಿದ್ರಿ, ಇಯರ್ಗೊಮ್ಮೆ ಇನ್ಕೊಂಬರಬೇಕು, 6 ತಿಂಗಳೊಮ್ಮೆ ಬರಬೇಕು, 3 ತಿಂಗಳೊಮ್ಮೆ ಇರಬೇಕು, ಆ ಥರ ಬೆಳೆ ಬರುವಂಥ ವಿವಿಧ ಕ್ರಾಪ್ಸ್ಗಳು ನಾವು ಪ್ಲ್ಯಾನಿಂಗ್ ಮಾಡಾಕ್ತೀನಿ. ಅದ್ರ ಪ್ರಕಾರ ಮಾಡಿದ್ವಿ, ಸ್ಟಾರ್ಟ್ ಮಾಡಿದ್ದೀನಿ ನಾ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿ ಈಗ ಪ್ಲ್ಯಾನಿಂಗ್ ಪ್ರಕಾರ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ಹೈನುಗಾರಿಕೆ ಇದೆ ನಮ್ದು ಆಲ್ರೆಡಿ 2009 ಸ್ಟಾರ್ಟ್ ಮಾಡಿದ್ದೆವು. ಮುರ್ರಾ ಎಮ್ಮೆ ತಂದು ಹರಿಯಾಣಕ್ಕೆ ಹೋಗಿ ಅವೆಲ್ಲ ಎಮ್ಮೆ ತಂದು ಸಾಕಾಣಿಕೆ ಮಾಡಿದೆ. ಇನ್ನೂ ಸ್ಟಾರ್ಟ್ ಇದೆ. ನನಗೇನು ಯಾವ ಥರನೂ ಅದೇನು ನನಗೆ ಫೈನಾನ್ಷಿಯಲಿ ತೊಂದರೆ ಕೊಡಲಿಲ್ಲ. ಮತ್ತು ನಾನು ಅದರಿಂದ ನಾನು ದೊಡ್ಡವನಾಗಿದ್ದೀನಿ. ಮತ್ತು ಮೇಲಾಗಿ ನನಗೆ ಒಕ್ಕಲ್ತನ ಲಾಸ್ ಅಂತ ನನಗೇನು ಇಲ್ಲಿವರೆಗೆ ಲಾಸ್ ಮಾಡಿಲ್ಲ. ಅಗ್ರಿಕಲ್ಚರ್ ಸ್ವಲ್ಪ ಅದ್ರ ಅಟ್ಯಾಚ್ ಮಾಡಿದ್ರೆ ನಮ್ಗೆ ಅದರ ಬೈ ಪ್ರಾಡಕ್ಟು ಅವೆಲ್ಲ ಸ್ವತಂತ್ರ. ಅಗ್ರಿಕಲ್ಚರ್ದಾಗ ಕೌಡಂಗ ಅವೆಲ್ಲ ಯೂಸ್ ಮಾಡೋದ್ರಿಂದ ನಮ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಈಗ ಹೈನುಗಾರಿಕೆನೂ ಮಾಡ್ತಾ ಇದ್ದೀನಿ ಅಂದ್ರಿ, ಎಷ್ಟು ಎಮ್ಮೆಗಳಿದಾವೆ, ಆಕಳುಗಳು ಎಷ್ಟು ಇದಾವೆ, ಅದರ ಒಂದು ದಿನಚರಿ ಯಾವ ರೀತಿ ಇದೆ ರೀ ತಮ್ಮದು, ಅದರ ಬಗ್ಗೆ ಎಷ್ಟು ಮಾಹಿತಿ ತಿಳಿಸ್ರಿ? ಸರ್ ಟೋಟಲ್ 22, ಅದರಲ್ಲಿ 10 ಆಕಳು 12 ಎಮ್ಮೆ. ಆಕಳು ಯಾವ್ದಾವೆ, ಯಾವ ಅದಾವೆ ರೀ ಆಕಳುಗಳು? HF ಸರ್, ಟೋಟಲ್ ಎಲ್ಲ HF ಇದಾವೆ. HF ಆಕಳು ಇದಾವೆ, 300 ಎಮ್ಮೆ ಇದಾವೆ, 2 ಹೈ ಇಳಿಂಗ್ ಇಳುವರಿ ಸಂಬಂಧ ಅವನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಮತ್ತು ಅವ್ರ ಡಂಗ್ ಮಾತ್ರ ಯಾವ ಕಾರಣ ನಾವು ಹೊರಗೆ ಸೇಲ್ ಮಾಡಲ್ಲ. ತಿಪ್ಪಿ ಗೊಬ್ಬರ ನಾನು ಯೂಸ್ ಮಾಡ್ತೀನಿ, ಮತ್ತು ಅದನ್ನು ತೊಗೊಂಡು ಆಗೇನು ಮತ್ತು ಎರಿ ಹುಳ ಗೊಬ್ಬರ ತಯಾರು ಮಾಡ್ತೀವಿ. 1:10 10 ಬಂಡಿ ಹೆಂಡಿ ಇರೋದೇನು, 1 ಬಂಡಿ ವರ್ಮಿ ಕಾಂಪೋಸ್ಟ್ ಎರಡೂ ಸಮ ಆಗುತ್ತೆ. ಸೊ ಅಂಥವೆಲ್ಲ ನಾವು ರೀಯೂಸ್ ಮಾಡ್ತಾ ಇದ್ದೀವಿ. ಅದನ್ನು ಅದೇ ನಮ್ಮ ಹೊಲಕ್ಕೆ ಯೂಸ್ ಮಾಡ್ತೀವಿ. ಮೊದಲೆಲ್ಲ 50 ಟನ್ ಬೆಳೆಯಲ್ಲಿ 60 ಟನ್ ಬಿತ್ತಂದ್ರೆ ಅಲ್ಲಿ 10 ಟನ್ ಇಳುವರಿ ಹೆಚ್ಚು ಬಂತಂದ್ರೆ ನಾನು ಅಲ್ಲೇ ಅಲ್ಲೇ ಕಾಂಪನ್ಸೇಟ್ ಆಗಿಬಿಡ್ತು ನಮ್ಮ ಅಮೌಂಟ್. ಈಗ ಒಂದು ಹೈನುಗಾರಿಕೆ ತಮ್ಮ ದಿನಚರಿ ಎಷ್ಟು ತಿಳಿಸ್ರಿ, ಅಂದರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಏನೇನು ಮಾಡ್ತೀರಿ ಮತ್ತು ಎಷ್ಟು ಇಳುವರಿ ತಾವು ಪಡಿತೀರಿ? ಸರ್ ದಿನಚರಿ ಅಂದರೆ ಮುಂಜಾನೆ 3:30 to 4 ಸ್ಟಾರ್ಟ್ ಆಗುತ್ತೆ ಅದ್ರ ಕೆಲಸ. 5 ಗಂಟೆಗಳು ನಾವು ಮೀಸು ಕಂಪ್ಲೀಟ್ ಆಗಬೇಕು. ಮೀಸು ಕಂಪ್ಲೀಟ್ ಆಗಿ ಯಾರ್ದಾಗ ಏನಂತ ಹೇಳಿದ್ರೆ ಅದ್ರ ಫೀಡಿಂಗ್ ಕೊಡಬೇಕು. ಅಂದರೆ ಒಣ ಮೇವು ಹಸಿರು ಮೇವತ್ತು ಯಾರ ಥರ ಮಾಡ್ತೀವಿ, ಮತ್ತು ಅದಕ್ಕೆ ತಿಂಡಿ ಬೂಸ ಹತ್ತಂತೀವಿ, ಅದು ಎಲ್ಲ ಕೊಡಬೇಕು. ಮುಂದೆ ನಮ್ಮ 7:00 ಹಿಡಿದು 7:30 ಏನೋ ನಮ್ಮ ಮಿಲ್ಕಿಂಗ್ ಎಲ್ಲ ಕಂಪ್ಲೀಟ್ ಆಗ್ಬೇಕು. ಸೊ ಆ ಪ್ಲ್ಯಾನ್ ಇಟ್ಕೊಂಡು ಅದಕ್ಕಿಂತ ಮುಂಚೆ 1 hour ಅದು ಡೈಜೆಷನ್ ಆಗುವಂಗೆ ಮೊದಲೇ ಫೀಡ್ ಕೊಟ್ಟಿರ್ತೀವಿ. ಸೊ ಅಂದರೆ 3:30 ಸ್ಟಾರ್ಟ್ ಮಾಡ್ತೀವಿ, 5:00 ಮುಗಿಬೇಕು ಅದು ಫೀಡಿಂಗ್. ಸೊ 7:00 ಹಾಲು ಮಿಲ್ಕಿಂಗ್ ಮಾಡ್ತೀವಿ, ನಂತರ ಅದು ಡೈರಿ ಸಪ್ಲೈ ಮಾಡಿ ಆಗೇನು 8:00 to 9 ಮೈ ತೊಳೆದು ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಸಮ್ಮರ್ನಾಗ 2 times ಮೈ ತೊಳಿತೀವಿ, ಅದರ ಸೀಸನ್ದಾಗ 1 time ಅದರ ಕ್ಲೀನ್ ಮಾಡ್ತೀವಿ. ಮತ್ತೆ ಸಾಯಂಕಾಲ ಏನೇನು ತಾವು ಮಾಡ್ತೀರಿ? ಸೇಮ್ ರೂಟ್. ಅಂದರೆ ಎಷ್ಟು ರೆಸ್ಟ್ ಕೊಡ್ತೀರಿ ಅದಕ್ಕೆ ಮಧ್ಯಾಹ್ನ? ಅದು ಹೆಚ್ಚು ಕಮ್ಮಿ ಸರ್ 10 to 10:30 ಅದರ ಸ್ನಾನ ಆಯ್ತು ಅಂದರೆ 10:00 to 3 ಆರಾಮ್ ರೆಸ್ಟ್ ತೊಗೋತೇವೆ. ಅಲ್ಲೇ ಕುತ್ತಲ್ಲೇ ಮಲ್ಕ ಎಷ್ಟು ಮಲ್ಕ್ ಹಾಕ್ತದೆ ಅಷ್ಟು ಮಿಲ್ಕ್ ಈಲ್ಡ್ ಜಾಸ್ತಿ ಆಗುತ್ತೆ. ನಾವು ಮಲ್ಕ್ ಹಾಕಿದಷ್ಟು ಚಲೋ, ನಮ್ಗೆ ಒಳ್ಳೇದದು. ಸೊ 3:30 to 4 ನಾವು ರೆಸ್ಟ್ ಇರ್ತೈತಿ. ಅಗೇನು ಮತ್ತೆ 3:00 ಸ್ಟಾರ್ಟ್ ಮೇವು ಹಾಕೋದು. ಅಲ್ಲಿವರೆಗೆ ಅಂದ್ರೆ ನೀರು ಕುಡ್ಸಕ್ಕೆ ಬಿಟ್ಟಿರ್ತೇವೆ, ಎಷ್ಟು ಬೇಕಷ್ಟು ನೀರು ಕೊಂಡಿರ್ತೇವೆ ಅಂದ್ರೆ ಅಲ್ಲೇ ಬಿಟ್ಟಿರ್ತೇವೆ. ಮತ್ತು 3:00 ಹಾಗೆ ನಮ್ಗೆ ಮೇವು ತಿಂತೇವೆ, ಮತ್ತು 5:00 to 5:30 ಮಿಲ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ. 7:00 ಮತ್ತು ಡೈರಿ ಮಿಲ್ಕ್ ಸಪ್ಲೈ ಮಾಡ್ತೀವಿ. ಇದೊಂಥರ ಕಂಟಿನ್ಯೂ ವರ್ಕ್ ಸರ್. ಅಂದರೆ ಈಗ ಡೈರಿ ಕಳಿಸ್ತೀನಿ ಅಂದರೆ ಯಾವ ಒಂದು ಡೈರಿಗೆ ತಾವು ಹಾಲನ್ನು ಕಳಿಸ್ತೀರಿ? KMF ಸರ್. ಆ KMF ಕಳಿಸೋದು ಹೆಚ್ಚು ಲಾಭಕಾರಿ ಆಗುತ್ತಾ ಅಥವಾ ಹೊರಗೆ ಮಾರಾಟ ಮಾಡೋದು ಲಾಭಕಾರಿ ಆಗುತ್ತೆ? KMF ಅಂದ್ರೆ ನಮ್ಮಲ್ಲಿ ಪಾಯಿಂಟ್ ಇದೆ, ಮತ್ತು ಅವರಲ್ಲಿ ವೆಹಿಕಲ್ ಸಪ್ಲೈ ಇದೆ, ಮತ್ತು ಅನುಕೂಲ ಇದೆ, ನಮಗೇನೇನು ತೊಂದರೆ ಆಗಿಲ್ಲ. ಸೊ ಹಿಂಗಾಗಿ KMF-ಗೆ ನಮಗೇನು ಇಲ್ಲಿವರೆಗೆ ತೊಂದರೆ ಆಗಿಲ್ಲ ಸರ್. ಹಿಂಗಾಗಿ ಅಲ್ಲಿ ಕಳಿಸ್ತಾ ಇದ್ದೆ ನಾನು. ಪ್ರತಿ ದಿವಸ ಎಷ್ಟು ಲೀಟರ್ ತಾವು KMF ಡೈರಿಗೆ ಹಾಲನ್ನು ಹಾಕ್ತೀರಿ, ಮತ್ತು ಅದರದ್ದು ಸರ್ಕಾರದಿಂದ ಸಹಾಯಧನ ಕೂಡ ಬರ್ತದೆ, ಅದರದ್ದು ಯಾವ ರೀತಿ ಅನುಕೂಲ ಅದ, ಮತ್ತು KMF ಅವರಿಂದ ತಮಗೆ ಯಾವ್ಯಾವ ಸೇವೆಗಳು ದೊರೀತಾ ಇದ್ದಾವ್ರಿ? KMF-ನಿಂದ ಸರ್ ನನಗೆ ಅವರಿಂದ 5 rupees ಇದು ಸಿಗುತ್ತೆ, ಎಡಿಷನಲ್ ಇನ್ಸೆಂಟಿವ್ ಪ್ರೈಸ್ ಕೊಡ್ತಾರೆ, ಅದು ಪ್ಲಸ್ ಪಾಯಿಂಟ್. ಮತ್ತು ಅವರಿಂದ ಹಿಂಡಿ ಬೂಸ ಕೊಡ್ತಾರಲ್ಲ, ಹೊರಗೆ ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ಅಮೌಂಟ್ ಕಮ್ಮಿ ಆಗುತ್ತೆ. ಮತ್ತು ಇದು ಹೈಡ್ರೋಫೋನಿಕ್ಸ್ ಅಂದ್ರೆ ಒಂದು ಹೊಸ ಸಿಸ್ಟಮ್ ಮಾಡ್ಯಾರಲ್ಲ ಲಾಸ್ಟ್ ಇಯರಿಂದ. ಆ ಹೈಡ್ರೋಫೋನಿಕ್ಸ್ ಹೊರಗೆಲ್ಲ ನಾವು ಮಾಡಿದ್ರೆ 28-30 rupees ಕೊಡ್ಬೇಕಾಗುತ್ತೆ ಒಂದು ಯೂನಿಟ್ಗೆ. ಅವರಲ್ಲಿ ನಾವು 15,000 rupees ಕೊಟ್ಟು ನಾವು ಅಮೌಂಟ್ ಕಟ್ಟಿದ್ರೆ DD ಕಟ್ಟಿರಿ, ಇನ್ನು 15,000 rupees ಅವ್ರು ಹಾಕಿ ನಮ್ಗೆ ಅದನ್ನು ಒಂದು ಇನ್ಸ್ಟಾಲ್ ಮಾಡಿ ಹೋಗಿದ್ದಾರೆ ನಮ್ಮ ಹೊಲದಲ್ಲಿ. ಅದು ನಮಗೆಲ್ಲ ಸೌಲಭ್ಯ ಸಿಕ್ಕಿದ್ರೆ ಅವ್ರ ಕಡೆ. ಮತ್ತು ವೈದ್ಯಕೀಯ ಸೇವೆಗಳು ಯಾವ ರೀತಿ ಸಿಗ್ತಾವ್ರಿ? ಯಾವ್ದನ್ನ ನಾವು ಯಾವಾಗ ಕೇಳ್ತಿರ್ತೀವಿ ರೀ, ಆವತ್ತೆ ಅವ್ರು ಡಾಕ್ಟ್ರ್ ಬಂದು ನಮಗೆ ಸಪೋರ್ಟ್ ಮಾಡಿ ಅವೆಲ್ಲ ಏನು ಟ್ರೀಟ್ಮೆಂಟ್ ಇದ್ರೆ ಮಾಡಿ ಹೋಗಿರ್ತಾರೆ, ಎಲ್ಲ ಸಪೋರ್ಟ್ ಇದೆ ಸರ್ ಅವ್ರದ್ದು. ಈಗ ತಾವು ಇದೀಗ ಹೇಳ್ತಾ ಇದ್ರಿ, ಒಂದು 20 acres ಜಮೀನಲ್ಲಿ 10 acres 10 acres ಎರಡು ಭಾಗ ಮಾಡಿಬಿಟ್ಟು ಒಂದು ತೋಟಗಾರಿಕೆ ಮತ್ತು ಒಂದು ಒಣ ಬೇಸಾಯ, ಮತ್ತು ತೋಟಗಾರಿಕೆಯಲ್ಲಿ ವಿವಿಧ ಹಂತದೊಳಗೆ ಉತ್ಪನ್ನ ಬರುವ ರೀತಿ, ಅದು ಯಾವ ರೀತಿ ಒಂದು ಸ್ವಲ್ಪ ನಮಗೆ ವಿಸ್ತೃತವಾಗಿ ಹೇಳ್ರಿ. ರೈತರು ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ತೊಂದರೆ ಇರದೆ, ಅಂದರೆ ಆರ್ಥಿಕ ಸಂಕಷ್ಟ ಬರದೆ ತಮ್ಮ ಜೀವನವನ್ನು ಸಾಗಿಸ್ಕೋಬಹುದು, ಒಂದಿಷ್ಟು ಸಲಹೆಗಳು. ಸರ್ ತಾವು ಹೇಳಿದಂಗೆ 10 acres ನಾವು ಸ್ಪ್ಲಿಟ್ ಅಂದರೆ 1 year ಒಂದು ಇನ್ಕಮ್ ಬರಬೇಕು, 6 months ಒಂದು ಕ್ರಾಪ್ ಬರಬೇಕು, ಅಂದರೆ ಇಳುವರಿ ಬರಬೇಕು, 3 months ಬರಬೇಕು, ಮಂತ್ಲಿನೂ ಬರಬೇಕು. ಹೆಂಗೆ ನಾವು ಈಗ ಸ್ಯಾಲ್ರಿ ನೌಕರಸ್ತಿದ್ದಾಗ ತಿಂಗಳ 10th ನಮ್ಗೆ ಬಂದು ಸ್ಯಾಲ್ರಿ ಫಿಕ್ಸ್ ಬಂದುಬಿಡ್ತಿತ್ತು, ನಾವು ಏನು ಎಲ್ಲಿ ಕೇಳೋದಕ್ಕೆಲ್ಲ ಏನು ಬೇಕಲ್ಲ. ಆ ಥರ ನಮ್ದು ಇಲ್ಲಿ ಪ್ಲಾನಿಂಗ್ಸ್ ಇರಬೇಕು, ಆಯಾ ಡೇಟಾ ಆಯಾ ಮೆಚುರಿಟಿ ಏಜ್ ಅಂದರೆ 6 months ಅದರ ಇನ್ಕಮ್ ನಮ್ಮ ಆಟೋಮೆಟಿಕ್ ಬಂದಿರಬೇಕು. ಆ ಥರ ಉದಾಹರಣೆಗೆ ಯಾವ್ಯಾವ ಬೆಳೆಗಳನ್ನು ಹಾಕಿದ್ರೆ ಈ ರೀತಿ ಮಾಡ್ಬೋದು ರೀ? ಸರ್ ತೋಟಗಾರಿಕೆ ಒಳಗೆ 2-3 times ನಾವು ಗಾವ ಇಳ್ ತೆಗಿಬೋದು ರೀ. ಬೇಸರ ನಾವು ಪ್ರೂನಿಂಗ್ ಮೆಥಡ್ ಇದೆ, ಆ ಪ್ರೂನಿಂಗ್ ಮೆಥಡ್ ಮಾಡೋದ್ರಿಂದ ಗಾವ ಇನ್ಕಮ್ ತೆಗಿಬೋದು. ಮತ್ತು ಈಗ ಟೊಮ್ಯಾಟೊ ಹಾಕಿದ್ದೆ, ವಿತಿನ್ 2 months ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಯಿತು, ಮುಂದೆ 1.5 years ಇನ್ಕಮ್ ಬರ್ತದೆ. 60-70 days ಅಂದರೆ 3 months ಒಳಗೆ ನಮಗೆ ಇನ್ಕಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತು ಅರ್ಕ ರಕ್ಷಕತ್ತಿನ IHR ಒಂದು ವೆರೈಟಿ ತಂದು ಹಾಕಿದ್ದೆ ನಾನು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಬೆಂಗಳೂರು ಹೆಸರುಗಟ್ಟದ್ದು. ಆ ವೆರೈಟಿ ವೆರಿ ಹೈ ಈಲ್ಡಿಂಗ್ ಇದೆ, ಇವನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಅದು ಇವನ್ 35-40 tons ಹತ್ತಿರಿ, ನಾನು ಮೋರ್ ದೆನ್ 40 tons ಬರ್ತಾನೆ ಹೊಲದಲ್ಲಿ. ವೆರಿ ವಿಲ್ಡ್ ಬಟ್ ಏನೋ ಅನ್ಲಕ್ಕಿ ನಾವು ರೇಟ್ ಸಿಗ್ತಾ ಇಲ್ಲ ನಮಗೆ ಅಷ್ಟೇ. ಟೊಮ್ಯಾಟೊ ಟೊಮೆಟೊ ಒಂದೇ ರೇಟ್ ಒಂದೇ ಸಿಗ್ತಾಯಿಲ್ಲ, ಬಟ್ ಅದು ಬಿಟ್ಟರೆ ಈಲ್ಡ್ ಗೀಲ್ಡು ನಾವಿನ್ನೋ ರೈತರು ಮೇನ ನಾವು ಈಲ್ಡ್ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡ್ಕೋತ ನಮ್ಮ ಈಲ್ಡ್ದ ನಮ್ಗೆ ಅದು ಎಕ್ಸ್ಪೆಕ್ಟ್ ಅಡ್ಕಿದ್ರೆ ಚಲೋ ಚೆನ್ನಾಗಿ ಕೊಟ್ಟಿದ್ರು ಹೊಸ ವೆರೈಟಿ. ಅದ್ರ ಯಾವ ರೀತಿ ತಾವು ಬೇಸಾಯ ಮಾಡಿದ್ರಿ, ಅದರದ್ದು ಅಗಿ ಹೆಂಗೆ ತರಿಸಿದ್ರಿ ಮತ್ತು ಎಷ್ಟು ಅಂತರಕ್ಕೆ ನಾಟಿ ಮಾಡಿದ್ರಿ ಅದ್ರ ಕುರಿತು ನಮಗೆ ತಿಳಿಸ್ರಿ. ಸರ್ ಅದು ಸೀಡ್ಸ್ ನಾನೇ ಡೈರೆಕ್ಟ್ ISRO ಕಾಂಟ್ಯಾಕ್ಟ್ ಮಾಡಿ ಓವರ್ ಫೋನ್ ಅದನ್ನು ನಮ್ಮ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯ ನಮ್ಮ ಫ್ರೆಂಡ್ ಇದ್ರು ಅವ್ರ ಕಡೆ ತರಿಸಿದೆ ಸೀಡ್ಸು ತಂದು ಅದನ್ನು ನಾನೇ ಇಲ್ಲಿ ನರ್ಸರಿ ಒಳಗೆ ಪ್ರೋಟ್ರೇ ಕೊಕ್ಕೋ ಪಿಟ್ ಹಾಕಿ ಸೀಡ್ಲಿಂಗ್ಸ್ ಪ್ರಿಪೇರ್ ಮಾಡಿ ಅದನ್ನೇನು ಮಾಡಿದೆ ನಾನು ಟ್ರಾನ್ಸ್ಪ್ಲಾಂಟ್ ಮೇನ್ ಫೀಡಿಂಗ್ ಮಾಡಿದೆ, ಅದಕ್ಕೆ ಮಲ್ಚಿಂಗ್ ಮಾಡಿದ್ದೆ, ಬೆಡ್ ರೆಡಿ ಮಾಡಿದ್ದೆ, ಬೆಡ್ಡು ಅದ್ರ ಮ್ಯಾಲೆ ಮಲ್ಚಿಂಗು ವಿತ್ ಡ್ರಿಪ್ಪು ಇವೆಲ್ಲ ಮಾಡಿಕೊಂಡು ಮಾಡಿದ್ದೆ. ಬಟ್ ಈಲ್ಡ್ ಚೆನ್ನಾಗಿ ಬಂದಿದ್ರು ಅವ್ರು 40 ಟನ್ಸ್ ಹೇಳಿದ್ರು. ಮತ್ತು ಇನ್ನೊಂದು ನಿಮ್ಮ ನಾರ್ತ್ ಕರ್ನಾಟಕ ಬರ್ ಡೌಟ್ ರೀ ವೆರೈಟಿ ಅಂತ ಒಂದಿಬ್ಬರು ಯಾರೋ ಹೇಳಿದರು, ಬಟ್ ನಾನು ನಾರ್ತ್ ಕರ್ನಾಟಕ ಇದ್ಕೊಂಡು ಜೂನ್ ಫಸ್ಟ್ ರೀಟ್ರಾನ್ಸ್ಪ್ಲಾಂಟ್ ಆರು ನಾನು ಸಕ್ಸಸ್ ಆಗಿದ್ರು, ಇಳುವರಿ ಅಂತ ಸಕ್ಸಸ್ ಆಗಿದ್ರು. ಮತ್ತು ಇದೀಗ ಹೇಳ್ತಾ ಇದ್ರಿ ಗೋವಾ ಅಂತೇಳಿ ಅಂದರೆ ಪೇರು ಬಗ್ಗೆ ಹೇಳ್ತಾ ಇದ್ರಿ, ಮತ್ತು ಯಾವ ಬೆಳೆಗಳನ್ನು ಹಾಕ್ಬೋದು? ಇವತ್ತೆ ನೋಡಿ ಸರ್ ನಾನು ಇವತ್ತೆ ಬನಾನಾ ಸೀಡ್ಲಿಂಗ್ಸ್ ಬಂದು ಇವತ್ತೆ ಅದೊಂದು 5 ಎಕರೆ ಪ್ಲಾನಿಂಗ್ ಇದೆ. ಯಾವ ತಳಿ ಇದ್ರಿ? ಈ ಜೀನೈನ್ ಇದೆ ರೀ, ಒಂದು 2.5 ಎಕರೆ ಜೀನೈನು, 1.5 ಎಕರೆ ಜವಾರಿ ಹಚ್ಬೇಕಾಗ್ತದೆ, 1 ಎಕರೆ ಏಲಕ್ಕಿ ಬಾಳೆ ಹಚ್ಬೇಕತ್ತೆ ಸರ್ 3. ಅದ್ರಾಗೆ ಮತ್ತು ಇಂಟರ್ಕ್ರಾಪ್ ಆ್ಯಸ್ ಎ ಚೆಂಡು ಮೆರಿಗೋಲ್ಡ್ ಅಂತ, ಮೆರಿಗೋಲ್ಡ್ ಹಾಕಿದ್ರೆ ಅಂತ ಆ್ಯಸ್ ಎ ನೆಮಟೋಡ್ಸ್ ಕಂಟ್ರೋಲ್ ಮಾಡ್ತದೆ. ಸೊ ಅಗೇನ್ ಇಟ್ ವಿಲ್ ಆ್ಯಡ್ ಟು ಅವರ್ ಮೇನ್ ಫೀಲ್ಡ್ ಮೇನ್ ಕ್ರಾಪಿಂಗ್. ಮತ್ತು ಯಾವ್ಯಾವ ಬೆಳೆಗಳನ್ನು ಮಾಡಿದ್ರೆ ಸೀಸನಲ್ ಇನ್ಕಮ್ ತೊಗೋಬೋದ್ರಿ ನಾವು? ಸರ್ ನಾವು ಒಂದೇ ಬೆಳೆಗೆ ಕಾನ್ಸಂಟ್ರೇಷನ್ ಆಗಿ ಕೂತೀವಿ ಅಂದರೆ ನಮ್ಗೆ ಆ ಬೆಳೆ ಯಾವುದೇ ಕಾರಣಕ್ಕೆ, ಯಾಕೆ ನಾವು ಎಲ್ಲ ರೈತರು ಎನ್ವೈರ್ಮೆಂಟಲ್ ಮೇಲೆ ಡಿಪೆಂಡ್ ಆಗಲೇಬೇಕು. ನಾವು ಎಷ್ಟೇ ತಂದು ಏನು ಮಾಡ್ತೀವಿ ಅಂದರೂ ವಾತಾವರಣ ನಮ್ಮ ಕೈ ಅಂದಿರಲ್ಲ, ಮಳೆ ನಮ್ಮ ಕೈ ಅಂದಿರಲ್ಲ. ಸೊ ಹಿಂಗೆ 3 ಥರ ನಾವು ಎಷ್ಟೇ 2 ಎಕರೆಲಿ 10 ಎಕರೆಲಿ 100 ಎಕರೆಲಿ 2 ಎಕರೆ ಇದ್ದರೂ ಸಿಸ್ಟಮೆಟಿಕ್ಕಾಗಿ ಬೇರೆ ಬೇರೆ ಕ್ರಾಪಿಂಗ್ ಸಿಸ್ಟಮ್ ಮಾಡ್ಕೊಂಡೆ ಅಂದರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಐತೆ ನಾವು, ಅದು ಆ ಥರ ಮಾಡ್ಕೊಂಡೆ ಅಂದ್ರೆ ನಾವು ಒಂದು ಬೆಳೆ ಏನೋ ಲಾಸ್ ಆದರೆ ಇನ್ನೊಂದು ಬೆಳೆ ನಮ್ಗೆ ಸಪೋರ್ಟ್ ಆಗುತ್ತೆ. ಈ ಎಕ್ಸಾಂಪಲ್ ಅಂದ ಇದು ಆಗಲೇ ನಿಮಗೆ ಒಂದು ಇದು ಹೇಳಿದೆ, ಟೊಮೆಟೊ 1.5 ಎಕರೆ ಟೊಮೆಟೋಕ್ಕೆ ನಾನು ಎಕ್ಸ್ಪೆಕ್ಟೇಷನ್ 10 ರೂಪಾಯಿ ಕೆ ಜಿ ಅವ್ರು ನಾನು 5 ಲಕ್ಷ ರೂಪಾಯಿ ಮಿನಿಮಮ್ ಆಗುತ್ತೆ ನನಗೆ ಇಳುವರಿ, ಬಟ್ ನನಗೆ ಅದು ಬರಲಿಲ್ಲ. ಯಾಕಂದ್ರೆ ನಾನು ರೇಟ್ ಡೌನ್ ಆಗಿಬಿಟ್ಟಿತ್ತು, ಓನ್ಲಿ 2 ರುಪೀಸ್ 2.5 ರುಪೀಸ್ ಪರ್ ಕೆ ಜಿ ಮಾರಾಟ ಆಯಿತು, ನನಗೆ ಅಷ್ಟು ಎಕ್ಸ್ಪೆಕ್ಟೆಡ್ ಮಾಡಲಿಲ್ಲ. ಬಟ್ ಅದರಲ್ಲಿ ಚೆಂಡು ಹಾಕಿದ್ನಲ್ಲ, ಈ ಶ್ರಾವಣಿದಗೋಸ್ಕರ ಈ ಚೆಂಡು ರೇಟ್ ಚಲೋ ಶಕ್ತಿ ನನಗೆ, ಅದ್ರ ಈಲ್ಡ್ ಮತ್ತು ಅದು ಪ್ಲಸ್ ಅದ್ರ ಎಕ್ಸ್ಪೆನ್ಸ್ ಮಾಡಿದ ಅದು ಚೆಂಡುವಿನಲ್ಲೇ ಬಂದುಬಿಡ್ತು ನನಗೆ ಅದು ಅಮೌಂಟ್. ಮತ್ತು ಕೆಲ ರೈತರು ಏನಂತಾರಲ್ರಿ, ಈಗ ಎಲ್ಲ ಬೆಳೆದು ಪ್ರತಿಯೊಂದು ಬೆಳೆದು ಅದರ ರೋಗಗಳು ಕೀಟಗಳು ತಿಳ್ಕೊಬೇಕು, ಅದನ್ನು ಮೇಂಟೈನ್ ಮಾಡಬೇಕು, ಪ್ರತಿಯೊಂದೂ ಆಗಲ್ಲ. ಒಂದು ಏಕ ಬೆಳೆ ಒಂದೇ ಪದ್ಧತಿ ಮಾಡಿದೀವಿ ಅಂದ್ರೆ ಏಕಕಾಲಕ್ಕೆ ಔಷಧ ಹೊಡೆದ್ಬಿಡ್ತೀವಿ, ಏಕಕಾಲಕ್ಕೆ ಹಾರ್ವೆಸ್ಟಿಂಗ್ ಮಾಡಿಬಿಡ್ತೀವಿ, ಒಂದೇ ಅಮೌಂಟ್ ನಮ್ಗೆ ದುಡ್ಡು ಕೈಯಾಗಿ ಸಿಗ್ತದೆ, ಒಂದು ಅನುಕೂಲಕ್ಕಾಗ್ತದೆ, ಇದನ್ನು ಇಷ್ಟಿಷ್ಟು ಯಾರು ಮಾಡೋರಿ ಅಂತಾರೆ, ಅದಕ್ಕೆ ತಾವೇನು ಹೇಳ್ತೀರಿ? ಸರಿ, ರೈತರಿಗೆ ಇಂಟ್ರೆಸ್ಟ್ ಇದ್ಕೊಂಡು ಸ್ವಲ್ಪ ಮನಸ್ಸು ಪೂರ್ತಿ ಅಗ್ರಿಕಲ್ಚರ್ ಮ್ಯಾಗ ಅವ್ರ ಮನಸ್ಸಿತ್ತಂದರೆ ಏನು ಅದೇನು ಯಾವ ಕ್ರಾಪ್ ಮಾಡಿದ್ರು ಏನು ಅದೇನು ಬೇಜಾರಲ್ಲ. ಬಟ್ ಅವ್ರು ಮೇನ್ ಆದ್ರೆ ರೈತಿಗೆ ಭಾಳ ಅದ್ರಾಗ ಇಂಟ್ರೆಸ್ಟ್ ಇದ್ದ ಫೀಲ್ಡ್ ಇರಬೇಕು. ಮೊದಲು ಸೆಲೆಕ್ಟ್ ಮಾಡಿದ್ರೆ ಇಂಟ್ರೆಸ್ಟ್ ಇದ್ದ ಫೀಲ್ಡ್ ಚೂಸ್ ಮಾಡಿದ್ರೆ ನಾವು ಎಂಥ ಟಫೆಸ್ಟ್ ಕ್ರಾಪ್ಸ್ ಬಂದ್ರೂ ಟಫೆಸ್ಟ್ ಸಿಚುಯೇಷನ್ ಬಂದರೂ ಟಫೆಸ್ಟ್ ವರ್ಸ್ಟ್ ಪೊಸಿಷನ್ ಬಂದರೂ ನಾವು ಸಸ್ಟೈನ್ ಆಗ್ಯಾಕೆ, ಯಾಕೆ ಅವಂಗೆ ಅದು ಇಂಟ್ರೆಸ್ಟ್ ಇದ್ದ ಫೀಲ್ಡ್ ಇರುತ್ತೆ. ಎಂಥ ಒಂದು ಇನ್ನೊಂದು ಈ ಬೇರೆ ಬೇರೆ ಕ್ರಾಪ್ಸ್ ಹಿಡಿದು ಆ ಥರ ಕ್ರಾಪ್ಸ್ ಮಾಡಿದರೆ ಒಂದು ಕೈ ಕೊಡ್ಬೋದಿಲ್ಲ ನಾವಲ್ಲ, ಯಾಕೆ ಎನ್ವೈರ್ಮೆಂಟ್ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ. ಒಂದು ಕೈ ಕೊಟ್ಟರು ಇನ್ನೊಂದು ಬೆಳೆ ನಮ್ಗೆ ಖಂಡಿತ. ನಾನು ಉದಾಹರಣೆ ಆಗಲಿ ನಿಮ್ಗೆ ಟೊಮೆಟೊ ಹೇಳಿದ್ದೀನಿ, ಟೊಮೆಟೊ ನನಗೆ ಇಳುವರಿ ಚಲೋ ಬಂತು, ಅವ್ರು ಎಕ್ಸ್ಪೆಕ್ಟ್ ಇಡ್ಕಿದ್ದೀನಿ ಹೆಚ್ಚಿಗೆ ಬಂತು, ಬಟ್ ನನಗೆ ರೇಟ್ನೇ ಸಿಗಲ್ಲ. ಅದಕ್ಕೆ ಚೆಂಡು ಇದು ಶ್ರಾವಣ ಇದಕ್ಕೋಸ್ಕರ ರೇಟ್ ಇಲ್ಲ, ಸ್ವಲ್ಪ ನಮ್ಗೆ ಅಟ್ಲೀಸ್ಟ್ ನಾವು ಕಾಸ್ಟ್ ಆಫ್ ಕಲ್ಟಿವೇಷನ್ ಕಂಪೆನ್ಸೇಟ್ ಆಗುತ್ತೆ. ಕೆಲ ಮಂದಿ ಸಾವಯವ ಪದ್ಧತಿ ಚಲೋ ಅಂತಾರೆ, ಅದೇ ಸಾವಯವದೊಳಗೆ ನೈಸರ್ಗಿಕ ಪದ್ಧತಿ ಚಲೋ ಅಂತಾರೆ. ಕೆಲ ಮಂದಿ ಇಲ್ರಿ ಅದು ಇಳುವರಿ ಕೊಡಂಗಿಲ್ಲ, ರಾಸಾಯನಿಕ ಪದ್ಧತಿ ಚಲೋ ಅಂತಾರೆ. ತಾವು BSc ಪದವೀಧರರಾದವರು ಮತ್ತು ಈಗ ಕೃಷಿಕರು ಕೂಡ, ತಾವು ಏನು ಹೇಳಬಯಸ್ತೀರಿ, ತಮ್ಮ ಒಂದು ಅನುಭವ ಏನದ ರೀ, ಯಾವುದು ಒಂದು ಒಳ್ಳೆಯ ಪದ್ಧತಿ ತಾವು ಕಂಡುಕೊಂಡಂಥದ್ದು ಏನು? ಸರ್ ನಾನು 12-13 ವರ್ಷದಿಂದ ನಾನು ಒಕ್ಕಲ್ತನ ಸ್ಟಾರ್ಟ್ ಮಾಡೀನಿ. ನೇರಾಗಿರ್ಲಿಕ್ಕೂ ನಾನು 90% ನಾನು ಒಕ್ಕಲ್ತನದಾಗೆ ಇತ್ತು ನನ್ನ ಮೈಂಡ್. ಆದ್ರೇನು ಒಕ್ಕಲ್ತನದಲ್ಲೇ ನಾನು ಏನು ಡೈರಿ ಸ್ಟಾರ್ಟ್ ಮಾಡಿ 2009 ಒಂದು ಸ್ವಲ್ಪ ಹೊಲಕ್ಕೆ ನಾನು ಹೆಂಡಿ ಗೊಬ್ಬರ ಯೂರಿನ ಬೈ ವೆಂಚೂರಿ ಮುಖಾಂತರ ಏನು ಸಪ್ಲೈ ಮಾಡಿಲ್ಲ, ಆ ಹೊಲಕ್ಕೆ ನಾನು ಗೊಬ್ಬರ ಕ್ರಮೇಣ ಕಮ್ಮಿ ಮಾಡ್ಕೊತಾ ಬಂದೆ. ಒಂದು ಹೊಲ ಹಂಗೆ ಇಟ್ಟಿದ್ದೆ, ಇನ್ನೊಂದು ಹೊಲ ಕೆಮಿಕಲ್ ಮೇಲೆ ಇಟ್ಟಿದ್ದೆ. ಬಟ್ ಈ ಕೆಮಿಕಲ್ ಇದ್ದದ್ದೇನು ಕೆಮಿಕಲ್ ಇಲ್ಲ ಅಂದರೆ ಕೌಡಂಗೆ ಯೂಸ್ ಮಾಡೋದು, ಯಾವುದೇ ಈಲ್ಡ್ ಏನು ಪರ್ಕ್ ಬಂದಿಲ್ಲ ನನಗೆ. ಇನ್ನೂ ಈಲ್ಡ್ ಇದ್ರಾಗ ಚಲೋ ಅದ, ಮತ್ತು ಪೆಸ್ಟ್ ಆ್ಯಂಡ್ ಡಿಸೀಸ್ ಏನಂತೀವಲ್ಲ ರೋಗ ರುಜನಗಳು ಇದರ ಭಾಳ ಕಮ್ಮಿ ಆಗಿದ್ರಿ, ಯಾವುದಿದು ಡಂಗ್ ಯೂಸ್ ಮಾಡಿದ್ದಲ್ಲ. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಈಸ್ ಗುಡ್, ಕೆಮಿಕಲ್ ಫಾರ್ಮಿಂಗ್ಕಿಂತ ರಾಸಾಯನಿಕಿಂತ ಸಾವಯವ ಕೃಷಿನ ಉತ್ತಮ. ನನ್ನ ಎರಡು ಕಂಪ್ಯಾರಿಸನ್ ನೋಡಿದರೆ ಸಾವಯವ ಕೃಷಿ ಉತ್ತಮ ಅನಿಸುತ್ತೆ. ಮತ್ತು ಇನ್ನೊಂದು ರೈತಿಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಂತೇವೆ ಸರ್, ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಭಾಳ ಕಡಿಮೆ ಆಗುತ್ತೆ ನಮಗೆ ಈಗ ಸಾವಯವ ಹೋದಾಗ. ಆ ಕೆಮಿಕಲ್ ಹೋದಾಗ ನಾವು ಅನಿವಾರ್ಯವಾಗಿ ಕೆಮಿಕಲ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಈ ವರ್ಷ ನಾವು ಹಾಕಲಿಲ್ಲ, ನಮ್ಮ ಕಡೆ ಫೈನಾನ್ಷಿಯಲ್ ಪೊಸಿಷನ್ ನಾವು ವೀಕ್ ಅದೇ ಅಂದರೆ ನೆಕ್ಸ್ಟ್ ಇಯರ್ ನಾವು ಹಾಕ್ಲಿಕ್ಕೆ ಅಂದರೆ ಆಟೋಮೆಟಿಕ್ ಇಲ್ಡ್ ಕಮ್ ಮಾಡ್ಕೋತೀವಿ. ಬಟ್ ಸಾವಯವದಾಗ ಆ ಪರಿಸ್ಥಿತಿ ಇರಲ್ಲ, ಅಲ್ಲಿ ನಮ್ಮ ಮೈಕ್ರೋ ಆರ್ಗಾನಿಸಮ್ ಬಿಲ್ಡಪ್ ಆಗಿಬಿಟ್ಟಿರ್ತಾವೆ. ಜಸ್ಟ್ ನಾವು ಮಾಯಿಶ್ಚರ್ ಒಂದು ಮೇಂಟೈನ್ ಮಾಡ್ಕೊಂಡು ಹೋಗಿಬಿಟ್ರೆ ಮೂದೈ ಸರ್ ನಮಗೆ ಅಲ್ಲಿ. ಆಟೋಮೆಟಿಕ್ ನಮ್ಮ ಈಲ್ಡ್ ಮೈಕ್ರೋಆರ್ಗಾನಿಸಮ್ ಅಕೌಂಟ್ ಇರ್ತದೆ, ಅದು ಆಟೋಮೆಟಿಕ್ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಹೆಚ್ಚಾಕೋತು, ನಮಗೆ ಇಳುವರಿ ಜಾಸ್ತಿ ಆಗೇ ಆಗುತ್ತೆ. ಯಾವ ರೀತಿ ನಾವು ನೈಸರ್ಗಿಕ ಸಾವಯವ ಪದಾರ್ಥ ಯಾವ ರೀತಿ ಹೆಚ್ಚು ಮಾಡ್ಕೋಬೇಕು, ನೈಸರ್ಗಿಕ ಸಾರಜನಕ ಯಾವ ರೀತಿ ಹೆಚ್ಚು ಮಾಡ್ಕೋಬೇಕು, ಅದರ ಕುರಿತು ಈ ದ್ವಿದಳ ಧಾನ್ಯ ಹಾಕಿದವ್ರೆ ಅಟ್ಮಾಸ್ಫಿಯರ್ಕದಾಗ 78% ನೈಟ್ರೋಜನ್ ಅದ ಸರ್. ಬಟ್ ಈ 78% ನೈಟ್ರೋಜನ್ ನಮ್ಗೆ ಹಿಡ್ಕೊಂಡು ಆಗಲ್ಲ. ಅದನ್ನು ಹಿಡ್ಕೊಂಡು ನಾನು ತಂದು ನನ್ನ ಹೊಲಕ್ಕೆ ಹಾಕ್ತಪ್ಪ ಐತಪ್ಪ ನನ್ನ ಹೊಲದ ಮೇಲೆ ಐತೆ ನನಗೆ ಹಾಕೋಕ್ಕಾಗಲ್ಲ. ಅದನ್ನು ಮಾಡ್ಬೇಕಾರೆ ಅಟ್ಮಾಸ್ಫಿಯರ್ದಾಗ ರೈಜೋಬಿಯಮ್ ಅಂತ ಒಂದು ಇದು ಸಿಗ್ತಾವೆ, ಅವು ಕಲ್ಚರ್ ಸಿಗ್ತಾವೆ. ಅದು ನಮ್ಮ ದ್ವಿದಳ ಧಾನ್ಯದೊಳಗೆ ಸರಾವಾಗಿ ಸಿಗ್ತಾವೆ. ಅವಕರಲ್ಲಿ ಬೇಕಾದ್ರೆ ನಾವು ಗಿಡ ಹತ್ತಿ ತೆಗೆದಾಗ ಸ್ವಲ್ಪ ಗಡ್ಡಿ ಸಿಗ್ತಾವೆ. ಆ ಗಡ್ಡಿ ನೋಡಿದರೆ ಅಲ್ಲಿ ಗಂಟು ಗಂಟು ಕಾಣುತ್ತೆ. ಆ ಗಂಟಿನೊಳಗೆ ರೈಜೋಬಿಯಮ್ ಅಟ್ಮಾಸ್ಫಿಯರ್ಕ್ ನೈಟ್ರೋಜನ್ ಫಿಕ್ಸ್ ಮಾಡ್ತೇವೆ. ಸೊ ನಾವು ಏಕದಳ ಹಾಕಲಿ ಅಥವಾ ಹಾರ್ಟಿಕಲ್ಚರ್ ಕ್ರಾಪ್ಸ್ ಮಾಡಲಿ, ನಡುವರ್ಕ ಇವು ದ್ವಿದಳ ಧಾನ್ಯ ಹಾಕಿದರೆ ನ್ಯಾಚುರಲ್ ನಮಗೆ ಅಟ್ಮಾಸ್ಫಿಯರ್ಕ್ 78% ಅವು ಅಬ್ಸರ್ವ್ ಮಾಡ್ಕೊಂಡು ನಮ್ಮ ಭೂಮಿ ಕೊಡ್ತಾವೆ. ಅದೇ ನಮಗೆ ನೈಟ್ರೋಜನು ಹಾಕಿದಂಗೆ ಆಗುತ್ತೆ ಅಷ್ಟೇ, ಅದೇನು ನಾವು ರೊಕ್ಕ ಕೊಡೋದಿಲ್ಲ ಏನಿಲ್ಲ. ಸ್ವಲ್ಪ ಈ ಥರ ನಾವು ಮೈಂಡ್ ಚೇಂಜ್ ಆಗ್ಬೇಕು ಅಷ್ಟೇ ಸರ್. ಕೆಮಿಕಲ್ ಟು ಇದಕ್ಕೆ ಬರ್ಬೇಕಾದ್ರೆ ಮಿಶ್ರ ಬೆಳೆ ಪದ್ಧತಿ ಮಾಡೋದ್ರಿಂದ ಒಂದು ನೈಸರ್ಗಿಕ ಕಾರ್ಬನ್ನು ಮತ್ತು ನೈಸರ್ಗಿಕ ಸಾರಜನಕ ಹೆಚ್ಚು ಮಾಡ್ಬೋದು ಅಂತ ಹೇಳಿದ್ರಿ. ಮತ್ತೆ ಇನ್ನೂ ಕೆಲ ಮಂದಿ ಯುವಕರು ಇಲ್ಲ ನಾವು ಕೃಷಿ ಏನೂ ಯೂಸ್ ಇಲ್ಲ, ಈಗೆಲ್ಲ ಕೃಷಿ ಭಾಳ ಕಷ್ಟದ ಒಂದು ಕೆಲಸ ಮತ್ತು ಈಗ ಅದು ಲಾಭ ಇಲ್ಲದ ನಷ್ಟದ ಕೆಲಸ, ಅದು ಬೇಡೇ ಬೇಡ, ನಾವು ಯಾವುದಾದ್ರೂ ಒಂದು ಸಣ್ಣ ಕೆಲಸ ಇದ್ರೂ ಬೇಡ, ಎಲ್ಲೇ ಹೋಗಿ ಒಂದು ನೌಕರಿ ಮಾಡ್ತೀನಿ ಅನ್ನೋಂಥ ಒಂದು ಯುವಕರಿಗೆ, ಜಮೀನಿದ್ದು ಕೂಡ ನೌಕರಿಗೆ ಹೋಗ್ತಕ್ಕಂಥ ಯುವಕರಿಗೆ ತಾವೇನು ಹೇಳಬಯಸ್ತೀರಿ ಸರ್? ಜಮೀನಿದ್ಕೊಂದು ನೌಕರಿ ಮಾಡೋದು ತಪ್ಪು ನನ್ನ ಪ್ರಕಾರ. ಬಟ್ ಅದ್ರ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಅಂದ್ರೆ ಖಂಡಿತವಾಗಿ ಒಂದಿಲ್ಲ ಒಂದು ವರ್ಷ ಅವ್ರಿಗೆ ತೊಂದರೆ ಆಗಿರ್ಬೋದು. 10-20 ಎಕರೆ ಆಸ್ತಿ ಇತ್ತಂದ್ರೆ ಕ್ಲಾಸ್ ಒನ್ ಆಫೀಸರ್ ಕಿತ್ತೂ ಆರಾಮ್ ನೆಮ್ಮದಿ ಅನ್ಬೋದು. ಅವ್ರು ಮೆಂಟಲಿ ಹೆವಿ ಪ್ರೆಷರ್ ಆಗಿರ್ತಾರೆ. ಆ ಪ್ರೆಷರ್ ಇಲ್ಲ, ಇವ್ರು ಒಮ್ಮೆ ಅಡ್ವಾನ್ಸ್ ಪ್ಲಾನ್ ಮಾಡ್ಕೊಂಡು ನೀಟಾಗಿ ಮಾಡ್ಕೊಂಡ್ರೆ ಇಂಟಿಗ್ರೇಟ್ ಫಾರ್ಮ್ ಮಾಡಿದ್ರಂದ್ರೆ ಒಕ್ಕಲ್ತನ ಖಂಡಿತ ಲಾಸ್ ಇಲ್ಲ. ಲಾಸ್ ಏನೋ ಒಂದು ಬೆಳೆ ಆದ್ರೂ ಇನ್ನೊಂದು ಬೆಳೆ ಖಂಡಿತ ನಮ್ಮ ಕೈ ಹಿಡಿದೇ ಇರ್ತದೆ. ಸೊ ಪ್ಲಾನ್ ಮಾಡಿದ್ರೆ ಒಕ್ಕಲ್ತನ ಲಾಸ್ ಅಲ್ಲ. ಹೆಂಗೆ ಲಾಸ್ ಅನ್ನೋಂಗಿದ್ರೆ ನಮ್ಮ ಹಿರಿಯರು ಈ ಭಾಳ ನಮ್ಮ ನೌಕರಿಗಳು ಸ್ಟಾರ್ಟ್ ಆಗಿದ್ದು 50 ವರ್ಷ 100 ವರ್ಷದಾಗ ಸ್ಟಾರ್ಟ್ ಆಗಿದ್ವು ನೌಕರಿ ಜೀವನಗಳು. 100 ವರ್ಷದಿಂದ ಎಲ್ಲರೂ ರೈತರು ಇದ್ರು, ಅವಾಗ ಯಾರು ಏನೋ ಆತ್ಮಹತ್ಯೆ ಪ್ರಶ್ನೆ ಇರ್ತಿದ್ದಿಲ್ಲ. ಎಲ್ಲರೂ ಸರ್ವೈವ್ ಬಂದಲೇ ನಾವು ಇವತ್ತಿದ್ದೇವೆ ಇದ್ದೇ. ಬಟ್ ಅದು ನಾವು ಸ್ವಲ್ಪ ಇದಕ್ಕೆ ಪೇಸೆನ್ಸ್ ಬೇಕು ಒಕ್ಕಲ್ತನಕ್ಕೆ. ಸ್ವಲ್ಪ ಅಂದ್ರೆ ಪೀಸ್ ತಾಳ್ಮೆ ಶಕ್ತಿ ಇರಬೇಕು ಅಷ್ಟೇ. ಆ ತಾಳ್ಮೆ ಇರಲ್ಲ ಸಂಬಂಧ ನಾವೆಲ್ಲ ನೌಕರಿಗೆ ಯಾಕೆ ತಿಂಗಳದಂಡಿ ಪಗಾರ ಬಂದು ನಮ್ಮ ಅಕೌಂಟಿಗೆ ಬೀಳ್ತದೆ ಅನ್ನೋ ಕಾರಣ ನಾವೆಲ್ಲ ಅದಕ್ಕೆ ಶಿಫ್ಟ್ ಆಗುತ್ತೆ. ಕೆಲಮಂದಿ ಯುವಕರು ಏನಾಗ್ತಾರೆ ಒಕ್ಕಲ್ತನಕ್ಕೆ ಬರ್ಲಕ್ಕ, ಏನ್ರಿ ಅವ್ರಿಗೆ ನೀರು ಸಾಕಷ್ಟದ ಅವ್ರು ಮಾಡ್ತಾರೆ, ಇವ್ರ ಜಮೀನು ಚಲೋ ಅದ ಮಾಡ್ತಾರೆ, ನಮ್ಮ ಸವಳ ನೀರು ಅದಾವ ಅಥವಾ ನೀರೇ ಇಲ್ಲ ಅಥವಾ ನಮ್ಮದು ಜಮೀನು ಸುಮಾರಿದೆ ಅದಕ್ಕಾಗಿ ನಮಗೆ ಏನೂ ಮಾಡೋಕ್ಕಾಗಲ್ಲ ಅಂತಾರೆ, ಅವ್ರಿಗೇನು ಹೇಳಬಯಸ್ತಿರ್ತವೆ ಸರ್? ಸವಳ ಜಮೀನು ಆಯಿತು, ಒಣ ಬೇಸಾಯ ಐತೆ ಅಂತಂದ್ರೆ ಅವ್ರಿಗೆ ಸರ್ಕಾರದಿಂದ ಸವಲತ್ತು ಸಿಗ್ತಾವೆ. ಫಾರ್ಮ್ ಪಾಂಡ್ ಮಾಡಕತ್ತೇವೆ ಸರ್ಕಾರದಿಂದನೇ. ಇದು ಎಲ್ಲಿ ತೆಗಿರ್ತಾರೆ ಅವ್ರ ಹೊಲದಲ್ಲಿ ಕ್ಯಾಚ್ಮೆಂಟ್ ವಾಟರ್ ಬಂದು ಮಳೆಗಾಲದಾಗ ಎಲ್ಲಿ ತೆಗಿ ಪ್ರೋಸೆಸ್ ಅಲ್ಲಿ ತೆಗೆದು ತಗೊಂಡ್ಬಿಟ್ರಂದ್ರೆ ಅದಕ್ಕೆ ಸರ್ಕಾರದ ಸಹಾಯಧನ ಸಿಗುತ್ತೆ ಅವ್ರಿಗೆ. ಅದ್ರ ಮುಖಾಂತರ ವಾಟರ್ ಸ್ಟಾಕ್ ಮಾಡ್ಕೊಂಡು ಒಂದು ಅಥವಾ ಎರಡು ಸಪ್ಲಿಮೆಂಟರಿ ಇರಿಗೇಷನ್ ಕೊಟ್ಟರೆ, ಈ ಸಣ್ಣ ಬೆಳೆ ಈ ಕಡ್ಲಿ ಜೋಳ ಒಂದು ಇರಿಗೇಷನ್ ಕೊಟ್ಟರೆ ಈ ನೀರಾವರಿಷ್ಟೇ, ನೀರಾವರಿ ಇದ್ದವರು ಒಂದು ಅಥವಾ ಎರಡು ಇಷ್ಟೇ ಕೊಡ್ಬೇಕಾಗತ್ತೆ. ಈ ನೀರೈತೆ ನಮಗೆ 24 ತಾಸು ಹಚ್ಚಕ್ಕಾಗಲ್ಲ. ಅಂಥವ್ರಿಗೆ ಒಂದು ಅಥವಾ ಎರಡು ನೀರು ಸಪ್ಲೈ ಮಾಡಿದ್ರೆ ಆಟೋಮೆಟಿಕ್ಲಿ ನೀರು ಇರಿಗೇಷನ್ ಇದ್ದಷ್ಟೇ ಅವರೇ ಬಂದುಬಿಡ್ತಾರೆ ಅವ್ರಿಗೆ. ಅಂಥವೆಲ್ಲ ಏನು ಪ್ಲಾನಿಂಗ್ ಅದು ಆಗಲೇ ಹೇಳಿದ ಸರ್, ನಮ್ಮ ಸ್ವಲ್ಪ ಪ್ಲಾನಿಂಗ್ಸ್ ಇರ್ಬೇಕು ಒಕ್ಕಲ್ತನ. ಪ್ಲಾನಿಂಗ್ಸ್ ಇರಬೇಕು, ನಮ್ಮ ಮತ್ತು ಮನೆ ಸ್ವಂತ ದುಡ್ಡು ಹಿಡಿದ್ರೆ ಒಕ್ಕಲ್ತನ ಖಂಡಿತ ಲಾಭ ಇದೆ, ಪಕ್ಕ ಸಕ್ಸಸ್ ಆಗುತ್ತೆ ನನ್ನ ವೈಯಕ್ತಿಕ ಅಭಿಪ್ರಾಯ. ತಮ್ಮ ಒಂದು ಸಂದರ್ಶನ ಕೇಳಿದ ಯುವಕರಾಗಲಿ ಬೇರೆ ರೈತರಾಗಲಿ ತಮ್ಮ ತೋಟ ನೋಡಬೇಕು ಅಥವಾ ತಮಗೆ ಮುಖತ ಭೇಟಿ ಆಗ್ಬೇಕಂದ್ರೆ ಎಲ್ಲಿ ಬಂದು ಭೇಟಿ ಆಗ್ಬೇಕ್ರಿ ಸರ್? ನಾನು ಫೋನ್ ನಂಬರೇ ಕೊಡ್ತೇನೆ. ನಾನು ಫೋನ್ ನಂಬರ್ 9742-679-403. ದೂರವಾಣಿ ಸಂಖ್ಯೆ ಏನಮ್ಮ ಹೇಳ್ರಿ? 9742-679-403. ಈ ದೂರವಾಣಿಗೆ ಕರೆ ಮಾಡಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು. ಆದರೂ ಕೂಡ ನಾವು ನಿಮ್ಮ ತೋಟನೇ ನೋಡ್ತೀವಿ ಅಥವಾ ನಿಮ್ಮ ಹೊಲಕ್ಕೆ ಬರ್ತೀವಿ ಅನ್ನೋರಿಗೆ ಯಾವ ರೀತಿ ಬರಲಿಕ್ಕೆ ಮಾರ್ಗ ಏನು ಅದ್ರ ಬಗ್ಗೆ ಮಾಹಿತಿ ನೀಡ್ಬೋದ? ಖಂಡಿತ ಬರ್ಬೋದು ಸರ್, ಯಾರು ಬೇಕಾದ್ರೂ ಬರ್ಬೋದು. ನಮ್ದೇನೋ ಈಗ ಬಿಜಾಪುರ ಟು ಬಾಗಲಕೋಟೆ ರೋಡ್ಗೆ 1 ಕಿಲೋಮೀಟರ್ ಅಷ್ಟೇ ಇಂಟೀರಿಯರ್ ಆಗುತ್ತೆ ಮೇನ್ ರೋಡಿಂದ. ಅಲ್ಲಿ ಬಂದು ನೀವು ಕಾಲ್ ಮಾಡಿದ್ರೆ ನಾವು ಯಾರಾಗ ಬಂದು ಕರ್ಕೊಂಡು ಹೋಗ್ತೇವೆ. ಎಲ್ಲಿ ಬಂದು ಕಾಲ್ ಮಾಡ್ಬೇಕು? ಅಲ್ಲ, ಅವರಿಲ್ಲಿ ಬಿಳಿಗೆ ಬರಲಿ, ಬಾಗಲಕೋಟೆ ಬರಲಿ, ಇಂಥಲ್ಲಿ ಬಂದವ್ರಿಗೆ ರೂಟ್ ಹೆಂಗಂದ್ರೆ ನಾ ಅಲ್ಲಿ ಬಿಳಿಗಿಂದ ಜಸ್ಟ್ 5 ಕಿಲೋಮೀಟರ್ ಆಗುತ್ತೆ ನಮ್ಮ ಪ್ಲಾಟ. ಅವ್ರು ಯಾರು ಬಂದ್ರೆ ನಾವು ಬೇಕಾದ್ರೆ ಅಲ್ಲಿ ಹೋಗಿ ನಾವು ಕರ್ಕೊಂಡ್ಬರಕ್ಕೆ ಇದಾಗುತ್ತೆ. MH ಕೋಟಿ ಅವರೇ, ಇದುವರೆಗೆ ತಮ್ಮ ಅನುಭವಗಳನ್ನು ನಮ್ಮ ರೈತರ ಜೊತೆಗೆ ಹಾಗೂ ಆಕಾಶವಾಣಿ ವಿಜಯಪುರ ಕೇಂದ್ರದ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ನಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರದ ವತಿಯಿಂದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮೊದಲೇ ರೈತರಿಗೆ ಮತ್ತು ತಮಗೆ ಈ ಕಾರ್ಯಕ್ರಮ ನಡೆಸಿಕೊಂಡ ತಮಗೂ ಮತ್ತು ರೈತರಿಗೆಲ್ಲರಿಗೂ ನನ್ನ ಅನಂತ ನಮಸ್ಕಾರ. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ರಾಮಕೃಷ್ಣ ಅವರೇ, ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ಗೆ ಯಾಕೆ ಕಡಿಮೆ ಬೆಲೆದು ನಡೆಯೋದಿಲ್ವಾ? ಓ, ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೇನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬೆಳೆ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಎಂಜಿನಿಯರ್ ಆಯ್ಕೆಯ ದೇಶದ 1 ಸಿಮೆಂಟ್. ಆತ್ಮೀಯ ರೈತ ಬಾಂಧವರೇ, ನಮ್ಮ ಜೊತೆಗೆ ಒಬ್ಬ ವಿಶ್ವಾಸಿ ತರುಣ ಇದ್ದಾರೆ. ತೋಟಗಾರಿಕೆ ಬೆಳೆಗಳಲ್ಲಿ ಯಶಸ್ವಿಯಾದಂತಹ ರೈತರು. ವಿಜಯಪುರ ಜಿಲ್ಲೆ, ಬರಗಾಲ ಜಿಲ್ಲೆ. ಇಂಥ ಒಂದು ಬರಗಾಲ ಜಿಲ್ಲೆಯಲ್ಲಿ ವಿಜಯಪುರ ತಾಲೂಕಿನ ತಾಜಿಪುರದ ಯಶಸ್ವಿ ರೈತ ಶ್ರೀ ಮಲ್ಲಪ್ಪ ಬಿದ್ರಿಯವರು, ಅವರ ಜೊತೆ ಮಾತಾಡಿ ಅವರ ಅನುಭವಗಳನ್ನು ಹಂಚಿಕೊಳ್ಳುವಂತ. ನಮಸ್ಕಾರ ಮಲ್ಲಪ್ಪ ಬಿದ್ರಿಯವರೇ. ಸರ್ ನಮಸ್ಕಾರ. ನಮ್ಮ ಶ್ರೋತೃ ಬಾಂಧವರಿಗೆ, ನಮ್ಮ ರೈತ ಬಾಂಧವರಿಗೆ ತಮ್ಮ ಪರಿಚಯ ಮಾಡಿಕೊಡ್ತೀರಾ? ಹಾಂ ಸರ್. ಸರ್, ನಾನು ಬಿಜಾಪುರ ಜಿಲ್ಲೆಯ ಬಿಜಾಪುರ ತಾಲೂಕಿನ ತಾಜ್ಪುರ ಅಂತ ಒಂದು ಪುಟ್ಟ ಹಳ್ಳಿಯ ಒಬ್ಬ ಚಿಕ್ಕ ರೈತ. ನಾನು ಕೃಷಿಗೆ ಬರೋಕ್ಕಿಂತ ಪೂರ್ವದಲ್ಲಿ 9ನೇ ತರಗತಿವರೆಗೆ ಶಾಲೆಗೆ ಹೋಗ್ತಾ ಇದ್ದೆ. ಮನೆಯ ಜವಾಬ್ದಾರಿ ನನ್ನ ಹೆಗಲೇರಿದ್ದರಿಂದ ಶಾಲೆ ಬಿಟ್ಟಿನಿ. ನಮ್ಮ ತಂದೆ ತಾಯಿ ಜೊತೆ ಒಡಗೂಡಿ ಒಕ್ಕಲುತನ ಕೇಳಿದ್ನಿ. ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದ್ದರಿಂದ ನಮ್ಮ ತಂದೆಗೆ ಬಂದಂಥ ಜಮೀನನ್ನು ಮಾರಿ ನಮ್ಮ ಅಕ್ಕ ಮತ್ತು ನಮ್ಮ ಮಾವನ ದವಾಖಾನೆ ಖರ್ಚು ಇನ್ನಿತರ ಯಾವುದೋ ಖರ್ಚುಗಳನ್ನು ನೀಗಿಸಿ ಜಮೀನು ಇದ್ದಿದ್ದಿಲ್ಲ. 2001ರಲ್ಲಿ ಯಾವುದೂ ಜಮೀನು ಇದ್ದಿದ್ದಿಲ್ಲ. 2004ರವರೆಗೆ ನಾನು ಕುರಿಕಾಯುತ್ತ ಇದ್ದ ಶಾಲೆಯನ್ನು ಬಿಟ್ಟು ಸುಮಾರು ಒಂದು 40 ಆಡುಗಳನ್ನು ಸಾಕಿ ಮುಂದೊಂದು ದಿನ ನಮ್ಮ ತಂದೆಯವ್ರನ್ನ ಒಪ್ಪಿಸಿ ಇದ್ದಂಥ ಆಡುಗಳನ್ನು ಮಾರಿ 6 ಎಕರೆ ಜಮೀನು ತಗೊಂಡು ಇವತ್ತು ಅಲ್ಲಿ ಬೋರ್ ಕೊರೆಸಿ ನೀರು ಬಂದಿದ್ದರಿಂದ ದ್ರಾಕ್ಷಿ, ದಾಳಿಂಬೆ, ನುಗ್ಗಿ ಮತ್ತು ಒಕ್ಕಲುತನಕ್ಕೆ ಯಾವ ಉಪಕಸಬಗಳು ನಮ್ಮ ಜಿಲ್ಲೆಗೆ ಶ್ರೇಷ್ಠ ಮತ್ತು ನಾವು ಮಾಡುವಂಥದ್ದು ಯೋಗ್ಯ ಐತಿಲ್ಲೋ ಅನ್ನೋದೊಂದು ಮನಗಂಡ ನಾವು ಮಾಡ್ಕೋತ ಬಂದೀವಿ. ಇದಕ್ಕೆ ನನ್ನ ತಂದೆ, ನನ್ನ ತಾಯಿ, ನನ್ನ ತಮ್ಮ ಇವ್ರ ಸಹಕಾರ ನನಗೆ ಅತಿ ಶಕ್ತಿ ತುಂಬಿ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಕಾರಣ ಆಯಿತು. ಮತ್ತು ದ್ರಾಕ್ಷಿ ಬೆಳೆಯಲ್ಲಿ ಗಣನೀಯ ಈಳ್ ಅದನ್ನು ಪರಿಗಣಿಸಿ ಕೃಷಿ ಸನ್ಮಾನ ಮಾಡಿದರು. ಎಲ್ಲ ನಮ್ಮ ಬಾಗಲಕೋಟೆ ಯೂನಿವರ್ಸಿಟಿ ಅವರು ಶ್ರೇಷ್ಠ ಕೃಷಿಕ ರೈತ ಅಂತೇಳಿ ಮಾಡಿದರು. ಧಾರವಾಡ ಯೂನಿವರ್ಸಿಟಿ ಅವರು ಶ್ರೇಷ್ಠ ಕೃಷಿಕ ಅಂತ ಮಾಡಿದರು. ಹಿಂಗೆ ಹಲವಾರು ಪ್ರಶಸ್ತಿಗಳು ಸನ್ಮಾನಗಳು ಕರೆದ ಸ್ವಾಗತ ಮಾಡಿದ್ರು. ಅದ್ರ ತಕ್ಕಂತೆ ದುಡಿಬೇಕು, ದುಡಿಕೆಯ ಫಲ ಆ ಸ್ವಾಗತಕ್ಕೊಂದು ದಾರಿ ಅಂಥೇಳಿ ನಾನು ನಿಮ್ಗೆ ಹೇಳಕ್ಕೆ ಬಯಸ್ತಾ ಇದ್ದೆ. ಹಾಂ ಮಲ್ಲಪ್ಪರೆ, ಈಗ ತಾವು ಒಬ್ಬ ಆಡು ಸಾಕಾಣಿಕೆ ಮಾಡ್ತಾ ಇರುವಂಥವ್ರು ಮೊದಲು ಅಂದರೆ ಸಾಕಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದೀರಾ. ಈಗ ತಾವು ದ್ರಾಕ್ಷಿ ಮತ್ತು ದಾಳಿಂಬೆ ನುಗ್ಗಿಯನ್ನು ಬೆಳೀತಾ ಇದ್ದಾರೆ ಅಂತ ಹೇಳಿದ್ರಿ, ಅದನ್ನು ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ಎಷ್ಟು ಬೆಳೀತಾ ಇದ್ರಿ ಮತ್ತು ತಮ್ಮ ಇಳುವರಿ ಎಷ್ಟು ತೆಗಿತಾ ಇದ್ದೀರಿ? ಸರ್, ಮೊದಲೇ 6 ಎಕರೆ ಜಮೀನಿನಲ್ಲಿ ಮೊಟ್ಟ ಮೊದಲಿಗೆ 4 ಎಕರೆ ದ್ರಾಕ್ಷಿ ಹಾಕಿದ್ನಿ. 1 ಎಕರೆ ಇದು ಬಾಳೆ ಹಾಕಿದ್ನಿ. ಬಾಳೆ ಸರಿಯಾಗಿ ಕೈ ಹಿಡಲಿಲ್ಲ, ದ್ರಾಕ್ಷಿ ಸ್ವಲ್ಪ ಮಟ್ಟಿಗೆ ಕೈ ಹಿಡಿತು. ಸ್ವಲ್ಪ ಆಗಿಂದ ಮೊಟ್ಟ ಮೊದಲಿಗೆ ನನ್ನ ಖರ್ಚು ಭಾಳ ಆಯಿತು. ಆ ಖರ್ಚು ಮನಗಂಡಕಿರಿಂದ ನಾ ಎಲ್ಲ ವಿಜ್ಞಾನಿಗಳನ್ನು ಸಂಪರ್ಕ ಹೋದಾಗ ಅವ್ರು ಹೇಳಿದರು ಯಾವ್ಯಾವ ತರನಾಗಿ ಖರ್ಚುಗಳನ್ನ ಕಡಿಮೆ ಮಾಡಬೇಕು, ರಾಸಾಯನಿಕ ಎಷ್ಟು ಪ್ರಮಾಣದಲ್ಲೇ ಬಳಸಬೇಕು, ಗೊಬ್ಬರಗಳನ್ನು ಹೇಗೆ ಹೇಗೆ ಬಳಸಬೇಕು, ಆನಂತರ ಹೆಚ್ಚಿಗೆ ಇಳು ತೆಗಿಲಿಕ್ಕೆ ಏನು ಮಾಡಬೇಕು. ಅವರಿಂದ ಮಾಹಿತಿ ಕಲೆ ಹಾಕ್ಕೊಂಡು ಸುಮಾರು 30 ಟನ್ವರೆಗಿನ ದ್ರಾಕ್ಷಿ 1 ಎಕರೆಗೆ ಬೆಳೆದಿವಿ ರೀ. ಆನಂತರ ಬಾಳೆ ತೆಗೆದ ಮೇಲೆ ಇಲ್ಲಿ ಏನು ಮಾಡಬೇಕು ಅಂಥೇಳಿ ದಾಳಿಂಬೆ ನಾಟಿ ಮಾಡಿದ್ವು. ದಾಳಿಂಬ್ರಿ ನಾ ಹೆಂಗೆ ನಾಟಿ ಮಾಡಿದ್ನಿ ಅಂದ್ರೆ ನನಗೊಂಥರ ಛಲ ಇತ್ತು, ಎಲ್ಲರೂ ಹೆಂಗೆ ಮಾಡ್ತಾರೆ ನಾ ಒಂದು ಹೊಸದು ಮಾಡಬೇಕು. ದಾಳಿಂಬ್ರಿ ತೆಳಗ ಗಣೇಶ ನಾಟಿ ಮಾಡಿ ಅದ್ರ ಮೇಲೆ ಕೇಸರ್ ಗ್ರಾಫ್ಟಿಂಗ್ ಮಾಡಿ ಮೊದಲು ಒಟ್ಟೆ 100 ಸಸಿಗಳನ್ನು ನೋಡ್ಕಿರಿಂದ ಅದು ಹೆಂಗೆ ಬೆಳವಣಿಗೆ ಆಕೈತಿ. ಫಲ ಅಂತೂ 3 ವರ್ಷ ಬೇಕು. ಬೆಳವಣಿಗೆ ನೋಡ್ಕಿರಿಂದ ಮತ್ತೊಂದು 200 ಮಾಡಿ ಒಟ್ಟು 1 ಎಕರೆ ಗ್ರಾಫ್ಟಿಂಗ್ ಮಾಡಿಕಿರಿಂದ ಅದನ್ನು ವಿಸ್ತಾರಗೊಳಿಸಿ ದಾಳಿಂಬ್ರಿ ಇವತ್ತು ನನಗೆ ಚಮತ್ಕಾರ ಬೆಳೆ ಆದಂಗೆ, ಯಾಕಂದ್ರೆ ಖರ್ಚು ಕಡಿಮೆ ಸ್ವಲ್ಪ ಬಂದಿದ್ದು ಲಾಭ ಹೆಚ್ಚು. ದಾಳಿಂಬ್ರಿಯನ್ನು 90% ಆರ್ಗ್ಯಾನಿಕ್ದಾಗ ಮಾಡ್ತೀನಿ, 100% ಅನ್ನೋಂಗಿಲ್ಲ. ದಾಳಿಂಬ್ರಿಗೆ ಸ್ಪ್ರೇಗಳನ್ನು ಮಾಡ್ತೀನಿ, ಆದ್ರೆ ಕೆಮಿಕಲ್ ಏನು ಭೂಮಿಗೆ ಹಾಕೋದೈತ್ರಿ ಗೊಬ್ಬರ ಅದನ್ನೆಲ್ಲ ಇವತ್ತು ಉಚ್ಚಿ ಹೆಂಡಿ ಇದನ್ನು ಹಾಕೋತ ಮೈಕ್ರೋನ್ಯೂಟ್ರಿಯನ್ಸ್ಗೆ ದಾಳಿಂಬ್ರಿಗೆ ಹಾಕೋದಿಲ್ಲ. ದಾಳಿಂಬ್ರಿ ನಮ್ಮ ಜಿಲ್ಲೆಯಲ್ಲಿ ನಶಿಸಿ ಹೋಗೈತಿ, ನನ್ನ ತೋಟದಿಂದನೇ ಅದನ್ನ ಪುನರ್ಜೀವನ ಅದಕ್ಕೆ ಕೊಟ್ಟಂಗಾಗೈತಿ. ಇದನ್ನೆಲ್ಲ ಮನಗಂಡ ತೋಟಗಾರಿಕಾ ಯೂನಿವರ್ಸಿಟಿ ಅವರು ಕರೆದಕ್ಕಿರಿಂದ ಅವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರ ಕಡೆಯಿಂದ ಸನ್ಮಾನ ಮಾಡಿಸಿದ್ರು. ಅದೊಂದು ಹೆಮ್ಮೆಯ ವಿಷಯ. ಮಲ್ಲಪ್ಪರೆ, ಅಂದ್ರೆ ತಾವು ದೊಡ್ಡ ರೈತರೇನಲ್ಲ, ಸುಮಾರು 6 ಎಕರೆ ತಮ್ಮ ಹೊಲ ಇಟ್ಕೊಂಡು ಲೀಸ್ ಮೇಲೆ ಒಂದಿಷ್ಟು ಮಾಡ್ತಾ ಇದ್ರು ಕಾಣುತ್ತೆ. ಹೌದು ಸರ್. ಇಷ್ಟು ಕಡಿಮೆ ಒಂದು ಹೊಲದಲ್ಲಿ ಕೂಡ ಇಷ್ಟು ಯಶಸ್ವಿಯಾಗಿ ನೀವು ಬೆಳೆದು ಯಶಸ್ವಿ ರೈತ ಅನ್ಸ್ಕೊಳ್ಳಿಕ್ಕೆ ಕಾರಣ ಏನು? ಸರ್, ನನ್ನ ಹಿಂದಿನ ಫಲಾಫಲ, ನನ್ನ ಹಿಂದಿನ ಪೆಟ್ಟು, ನನ್ನ ಹಿಂದಿನ ಅವಮಾನ, ಜನರ ಅನುಮಾನ, ಆನಂತರ ಜನರಿಂದನೇ ಸನ್ಮಾನ, ಈ 3 ವಿಷಯನ ಇಟ್ಕೊಂಡು ನಾನು ಮುಂದೆ ನಡೆದೀನಿ. ನನಗೆ ಅದರಿಂದ ಫಲ ಸಿಕ್ಕೈತಿ. ಈಗ ಮಲ್ಲಪ್ಪವ್ರೆ, ಆಡು ಕಾಯ್ಕೋತನ ನೀವು ಜೀವನವನ್ನು ಮಾಡಿದಂಥವ್ರು, ಆಮೇಲೆ ಸಾಕಷ್ಟು ಸಾಧನೆ ಮಾಡಿದಿರಿ, ಮಧ್ಯೆ ಕೂಡ ಸಾಕಷ್ಟು ತೊಂದರೆ ಅನುಭವಿಸಿದ್ರಿ, ಆ ನಿಮ್ಮ ಅನುಭವ ಹೇಳ್ಕೊಳ್ಬೋದು? ಅಂದರೆ ಒಂದು ನಮಗೇನಾದ್ರು ಸೋಲಾದಾಗ ಅದನ್ನೇ ನಾವು ಸವಾಲು ಅಂತ ತಿಳ್ಕೊಂಡು ಯಶಸ್ವಿ ಆಗಬೇಕು ಅನ್ನೋದಕ್ಕೆ ಏನಾದರೂ ಉದಾಹರಣೆ ಇದೆಯಾ? ಸರ್, ನನ್ನ ತಂದೆಯವರು ಹೇಳಿದ್ದು ಇವತ್ತು ಒಂದು ನೆನಪಿಗೆ ಬರ್ತೈತಿ. ಅರಸ ಆಗಿ ದುಡಿಬೇಕು, ಅರಸ ಆಗಿ ಉಣಬೇಕು. ನಮ್ಮಲ್ಲಿ ನಾವು ಭೂಮಿಗೆ ಎಷ್ಟು ದುಡಿತೀವಿ ಅಟ್ ನಮಗೆ ರಿವರ್ಸ್ ಅದು ಫಲ ಬರ್ತೈತಿ. ಅದರಿಂದ ಮುಂದೆ ಸಾಗಬೇಕು ಅಂತ ನಮ್ಮ ತಂದೆಯವ್ರ ಮಾತು. ಮತ್ತು ನಂದೊಂದು ಏನು ವಿಚಾರ, ಇದ್ದಿದ್ದೆಲ್ಲ ಜಮೀನು ಕಳ್ಕೊಂಡಿದ್ದೀವಿ, ಮತ್ತೆ ಜಮೀನು ತೊಗೊಂಡಿವು, ಏನಾರ ಒಂದು ಹೊಸದು ಮಾಡಬೇಕು. ಮತ್ತು ನನ್ನ ಜೀವನದಾಗ ನಾ ಎಲ್ಲ 7 ಬೆಳೆಗಳನ್ನು ನೋಡ್ಕೋತ ದ್ರಾಕ್ಷಿ ಬೆಳೆ ಬಂದು ನನ್ನ ಕೈ ಹಿಡಿದೈತಿ ಅಂತ ಅನುಗುಣದನ ಅದೇ ವರ್ಷ 2009-2010 ನಮ್ಮ ಇದ್ದ ಜಮೀನಿನಲ್ಲಿ ಗುಡಿಸಲ ಹಾಕಿದ್ದೆವು. ಅಲ್ಲೇ ನಮ್ಮ ದನ ಕರ ನಮ್ಮ ಎಲ್ಲ ಸಂಸಾರ, ಇವತ್ತಿನ ಸಂಸಾರಕ್ಕೆ ಏನು ಬೇಕೋ ಅದು ಎಲ್ಲಾನು ಅಲ್ಲೇ ಇಟ್ಕೊಂಡ, ನಾವು ಯಾರೋ ಇಲ್ಲದ ಟೈಮ್ದಾಗ ಅಲ್ಲಿ ಗುಡಿಸಲಿಗೆ ಬೆಂಕಿ ಬಿದ್ದಿತ್ತು. ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ, ನಾವು ಆ ಹೊಲ್ದಾಗ ಇದ್ದಿದ್ದಿಲ್ಲ. ಒಬ್ಬರದ್ದು 70 ಎಕರೆ ಜಮೀನ ಲೀಸ್ ಮೇಲೆ ತಗೊಂಡಿದ್ದೀವಿ, ಅಲ್ಲಿ ಕೆಲಸ ಮಾಡ್ತಿದ್ದೀವಿ. ಅಲ್ಲಿ ಅವತ್ತು ಆಕಳ ಕರುಗಳ ಸತ್ತು, ಎತ್ತುಗಳಿಗೆ ಸುಟ್ಟಿತ್ತು. ಅದನ್ನೇನೋ ನೋಡಿದ್ರೆ ಇವತ್ತೇನಪ್ಪ ಮುಗೀತು, ಇವ್ರ ಮನೆತನನ ಎದ್ದು ಹೊರಗೆ ಬರಂಗಿಲ್ಲ ಅಂತ ಎಲ್ಲರೂ ನಗೆ ಪಾಠಕ್ಕೂ ಆಗಿತ್ತು. ಅದನ್ನೇ ಒಂದು ಸವಾಲಾಗಿ ಇಟ್ಕೊಂಡು ಇವತ್ತು ಬೆಳಿಲಾಕ ನನಗೆ ಅದು ಒಂದು ನನ್ನ ಜೀವನದಾಗ ಮರಿಲಾಲ ಘಟನೆಯೂ ಆಯಿತು, ಅದು ನನಗೆ ಮುಂದೆ ಹೋಗ್ಲಾಕ ಒಂದು ಹಾದಿನೂ ಆಯಿತು ಅಂತ ನನ್ನ ವಿಚಾರ. ಮಲಪುರೆ ಅಂದರೆ ಈಗ ಬರಗಾಲ ಜಿಲ್ಲೆ ಇದು, ಇಷ್ಟೆಲ್ಲ ನದಿಗಳು ಸುತ್ತಮುತ್ತ ಇದ್ರು ಕೂಡ ನೀರಿನ ಕೊರತೆ ನಮ್ಮ ವಿಜಯಪುರ ಜಿಲ್ಲೆಗೆ ವಿಶೇಷ ವಿಜಯಪುರ ತಾಲೂಕಿಗೆ ಜಾಸ್ತಿ ಇದೆ. ತಾವು ಹೇಗೆ ನೀರಿನ ಒಂದು ಅನುಕೂಲತೆ ಮಾಡಿಕೊಂಡ್ರಿ? ಯಾಕಂದ್ರೆ ತೋಟಗಾರಿಕೆ ಬೆಳೆಗಳಿಗೆ ನೀರು ಬಹಳ ಅವಶ್ಯಕತೆ ಇದೆ. ಅಂದರೆ ಈಗ ಮಳೆ ನೀರನ್ನು ಸಂಗ್ರಹಿಸುವ ಕೆಲಸ ಮಾಡಿದ್ರ ಅಥವಾ ಬೋರ್ವೆಲ್ ಏನಾದರೂ ಹಾಕಿದ್ರ? ಮೊಟ್ಟ ಮೊದಲಿಗೆ ಒಂದು ಬೋರ್ ಹಾಕಿದಾಗ ಆ ಬೋರು ಕೆಲಸ ಸರಿಯಾಗಿ ಮಾಡ್ತಿತ್ತು, ನೀರು ಮೇಲಿತ್ತು. ಮುಂದೆ 900 ಅಡಿಗಳವರೆಗಿನ ಇವತ್ತು ಹೋಗಿದೆ. ಇದು ಹೋಗಿದ್ರಿಂದ ನನಗೆ ಮನಸ್ಸಿಗೆ ಬೇಸರ ಆಯ್ತು. ವರ್ಷಕ್ಕೆ ಒಂದು 4-5 ಲಕ್ಷ ರೂಪಾಯಿ ಬರೀ ಬೋರಿಗೆ ಹಾಕಿದ್ರೆ ಹೆಂಗೆ? ಮತ್ತು ಇದನ್ನು ತಪ್ಪಿಸ್ಬೇಕಾದ್ರೆ ಏನು ಮಾಡಬೇಕು? ಎಲ್ಲ ಪರಿಣಿತರು, ಎಲ್ಲ ನೀರಾವರಿ ತಜ್ಞರನ್ನು ಭೇಟಿಯಾಗಿ ಏನು ಮಾಡ್ಬೇಕ್ರಿ, ಹೆಂಗೆ ಮಾಡ್ಬೇಕ್ರಿ, ಬೋರ್ ರಿಚಾರ್ಜ್ ಆದರೆ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಮತ್ತು ನಾವು ಬರೀ ಹೊಂಡನ ಮಾಡ್ಕಿರಿಂದ ಅದನ್ನು ನೀರು ಉಪಯೋಗ ಮಾಡ್ಬೋದಾ? ನಾವು 12 ತಿಂಗಳು ಹೊಂಡದ ನೀರು ಉಪಯೋಗ ಮಾಡೋಕ್ಕಾಗೋದಿಲ್ಲ. ಮುಂಗಾರಿ ಮಳೆಗಳು ರಭಸವಾಗಿ ಬಿದ್ದು ಅಂದ್ರೆ ಅದು ನೀರಿಗೆ ಭೂಮಿ ಒಳಗೆ ಇಂಗಿಸ್ಲಾಕೆ ಏನು ಮಾಡ್ಬೇಕಂತ ಮಾಡಿ ಒಂದು 100 ಫೂಟ ಉದ್ದ 40 ಫೂಟ್ ಅಡಾಗಲ್ಲ 10 ಫೂಟ್ ಗುಮ್ಮು ಹಿಂಗೆ ಸಾಂಡಿಗೆ ಒಂದು ದೊಡ್ಡ ಹೊಂಡ ಮಾಡಿ ಆ ಹೊಂಡದಿಂದ ಇವತ್ತಾದರೂ ಆ ಹೊಂಡ 1 ವರ್ಷದಾಗ 1-2 ಸರಿ ತುಂಬಿ ಹಿಂಗೆ ಹೋಯ್ತಂದ್ರೆ ಆ ನೀರು ಇವತ್ತಾದ್ರೂ ನಮ್ದು ಒಂದು ಬೋರ್ 1 ವರ್ಷ ನಡೀತಿ. ಹಿಂಗೆ ವಿಚಾರ ಮಾಡ್ಕೊಂಡು ಸರ್ ನಾನು ಪ್ರತಿಯೊಂದು ಪ್ಲಾಟ್ನಾಗು ಬಿದ್ದಂಥ ನೀರು ಹಿಂಗೆ ಹೆಚ್ಚಾಗಿ ಹೊರಗೆ ಹೋಗ್ಬೇಕು ಹೊರತಾಗಿ ಅದು ಕಡಿಮೆ ಬಿದ್ದು ಹೊರಗೆ ಹೋಗಂಗಿಲ್ಲ. ಪ್ರತಿಯೊಂದು ಬೆಳೆಗೂ ದಾಳಂಬರಿ ಒಳಗೆ ನೀರು ನಿತ್ರ ನಡೀದಿಲ್ಲ ಅಂತ ಹೇಳ್ತಾರೆ. ನಂದು ದಾಳಂಬರಿ ಒಳಗೆ ಸಂಪೂರ್ಣ ನೀರು ನಿತ್ತು ಹಿಂಗೆ ಹೆಚ್ಚಾದ ನೀರು ಹೊರಗೆ ಹೋಗ್ತೈತಿ. ಹೊರಗಿನ ನಮ್ಮ ಹೊಲದ ಒಳಗೆ ಬರುವತ್ನಾಗ 3 ಸಾಂಡ್ ಬರ್ತಾವೆ. ನಾವು ಹೊರಗೆ ಕಳಿಸ್ಬೇಕಾದ್ರೆ 2 ಸಾಂಡ್ಲೆ ನೀರು ಹೊರಗೆ ಕಳಿಸ್ತಾ ಇದ್ದೀವಿ. ಯಾಕೆ ಬೇರೆದವ್ರು ನೀರು ಬಿಟ್ಟಿದ್ದು ಅದನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ನಮ್ಮ ಜಮೀನಿಗೆ ಹೆಚ್ಚಾಗಿ ಹೊರಗೆ ಹೋಗ್ಬೇಕು. ಆ ನಂತರ ಹೊಂಡ ತುಂಬಿ 1 ಸಾಂಡ್ ಅಂತರೂ ಸ್ಪೆಷಲ್ ಆಗಿ ಇದಕ್ಕೆ ಇಟ್ಬಿಟ್ಟಿದ್ದೀರಿ ಎಲ್ಲಿ ಆ ಹೊಂಡಕ್ಕೆ, ಆ ಹೊಂಡ ತುಂಬಿ ಹೊರಗೆ ಹೋಗ್ಬೇಕು. ಆ ನೀರು ಭೂಮಿ ಒಳಗೆ ಶೇಖರಣೆ ಆತಂದ್ರೆ ನಾವು ಹೊಂಡದಾಗ ಪ್ಲಾಸ್ಟಿಕ್ ಹಾಕಿ ಶೇಖರಣೆ ಮಾಡೋಕ್ಕಿಂತಲೂ ಭೂಮಿ ಒಳಗೆ ಶೇಖರಣೆ ಆತಂದ್ರೆ ಮುಂದಿನ ದಿನಮಾನದಾಗ ಅದು ಹೆಚ್ಚಿಗೆ ಬಾಳ್ತೈತಿ, ಹೆಚ್ಚಿಗೆ ನಮಗೆ ಸಿಗ್ತೈತಿ. ಮತ್ತು ಪದೇ ಬೋರ್ ಹಾಕುವ ಅವಶ್ಯಕತೆ ಬೀಳಂಗಿಲ್ಲ. ಮತ್ತು ಈ ಮಳೆ ನೀರು ಹಿಂಗತ್ತಂದ್ರೆ ಸೌಳಿನ ಪ್ರಮಾಣ ಕಡಿಮೆ ಆಕತಿ. ನಮ್ಮ ಜಮೀನ ದೋಣಿ ಸಮೀಪ ಹೋಗಿಬಿಟ್ಟಿದ್ರು ನಾವು, ಅಲ್ಲೇ ಸೌಳು ಹೆಚ್ಚಿಗೆ. ಈ ಮಳೆ ನೀರು ಭೂಮಿ ಒಳಗೆ ಹಿಂಗತ್ತಂದ್ರೆ ಆ ನೀರು ತೊಗೊಂಡು ನಾವು ಜಮೀನಿಗೆ ಹಾಕಿದ್ವಿ ಅಂದ್ರೆ ಅದು ಸೋಳಿನ ಪ್ರಮಾಣ ಕಡಿಮೆ ಆಕತಿ. ಮತ್ತು ನಾನು ಸಂಪೂರ್ಣ ಹನಿ ನೀರಾವರಿ ಮಾಡಿದ್ದೀನಿ ಸರ್. ನೀರು ಒಂದೊಂದು ಹನಿನೂ ಲೆಕ್ಕಾಚಾರಲೇ ಹೋಗ್ಬೇಕು. ಈ ವಾಲ್ ಇವತ್ತು ಈ ಗಿಡಕ್ಕೆ ಎಟ್ಟು ಹೋಗ್ಬೇಕು, ಈ ಗಿಡಕ್ಕೆ ಎಟ್ಟು ಹೋಗ್ಬೇಕು, ಹಿಂಗೊಂದು ನೀರಿನ ಲೆಕ್ಕಾಚಾರ ಎಲ್ಲರೂ ರೊಕ್ಕದ ಲೆಕ್ಕಾಚಾರ ಎದುರು ಲೆಕ್ಕಾಚಾರ ಮಾಡಿದ್ರೆ ನಾವು ಒಂಚೂರು ಅದು ನೀರಿನ ಲೆಕ್ಕಾಚಾರ ಮಾಡಿ ನಾ ಇದನ್ನು ಮಾಡ್ತಾ ಇದ್ದೀನಿ. ಭಾಳ ಸಂತೋಷ ಮಲ್ಲಪ್ಪವ್ರೆ. ಈಗ ನಮ್ಮ ರೈತ ಬಾಂಧವರು ಏನು ಮಾಡ್ತಾರೆ ಅಂತಂದ್ರೆ ಹೆಚ್ಚಾಗಿ ಹಣಕಾಸು ನಿರ್ವಹಣೆ ಮಾಡಲು ಸೋಲ್ತಾರೆ, ಸರ್ಕಾರದ ಸಹಾಯಧನಕ್ಕೆ ಕೈ ಚಾಚ್ತಾರೆ. ಅಂದರೆ ಸಾಲ ಮಾಡ್ತಾರೆ, ಸಾಲದಲ್ಲಾದ ಮತ್ತೆ ಸಾಲ ಮಾಡ್ತಾರೆ. ಹೀಗಾಗಿ ಆ ಒಂದು ವಿಶೇಷ ಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ತಾವೊಬ್ಬ ಸಣ್ಣ ರೈತರಾದರೂ ಕೂಡ ಯಶಸ್ವಿಯಾಗಿದ್ದೀರಿ. ತಮ್ಮ ಒಂದು ಯಶಸ್ವಿ ಅನುಭವದ ಹಿನ್ನೆಲೆಯೊಳಗೆ ತಾವು ಏನಾದರೂ ಸಹಾಯಧನ ತೆಗೆದುಕೊಂಡಿದ್ದೀರಾ? ಸಾಲದ ಒಂದು ಹೇಗೆ ನಾವು ಮ್ಯಾನೇಜ್ ಮಾಡಬೇಕು? ಸರ್, ನಾನು ಯಶಸ್ವಿ ರೈತ ಆದರೂ ನಾನು ಸಾಲಗಾರನ ಅಲ್ಲ ತಿಳಿದಿಲ್ಲ. ನಾನು ಇವತ್ತು 1 ಕೋಟಿ ಆಸ್ತಿ ಒಡೆಯ ನಮ್ಮ ತಂದೆಯ ಆಶೀರ್ವಾದದಿಂದ, ನಮ್ಮ ತಾಯಿ ಆಶೀರ್ವಾದದಿಂದ, ನಮ್ಮ ತಮ್ಮನ ಶಕ್ತಿಯಿಂದ. ಮತ್ತು ನನ್ನದು ಸಾಲ ಇದೆ. ಸಾಲ ಐತೆ ಅಂದ್ರೆ ಎಷ್ಟು ಸಾಲ ಐತಪ್ಪ ಅಂದ್ರೆ 1,00,000 ನಂದು ಸಾಲ ಐತಿ. ಆದ್ರೂ 1 ಕೋಟಿ ರೂಪಾಯಿ ಸಂಪಾದನೆ ಆಸ್ತಿ ಮಾಡಿದೀವಿ. ಏನ 1,00,000 ಸಾಲ ಏನು ಭಾಳ ವಾಜ್ಯ ಅಲ್ಲ. ಗೌರ್ಮೆಂಟ್ ಕೊಡುವಂತ ಸಾಲ ತಗೋಬೇಕು, ಅದನ್ನ ಉಪಯೋಗ ಮಾಡ್ಕೋಬೇಕು. ಬರೇ ನಾವು ಅದು ಸಾಲಿಗಾಗಿ ತಿರುಗಾಡೋದು, ಸಹಾಯಧನಕ್ಕಾಗಿ ತಿರುಗಾಡೋದು. ನನ್ನೊಂದು ಉದಾಹರಣೆ ಹೇಳಬೇಕಂದ್ರೆ, ಇವತ್ತು ಯಾವ ಸರ್ಕಾರಿ ಆಫೀಸ್ನಲ್ಲಿ ಎಲ್ಲಿ ಹೋಗಿ ಚೆಕ್ ಮಾಡಿದ್ರು ನಂದು ಒಂದು ನಮ್ಮ ತಂದೆ ಹೆಸರಾಗಲಿ, ನಮ್ಮ ತಾಯಿ ಹೆಸರಿಂದಾಗಲಿ, ನಂದು ಹೆಸರಿಂದಾಗಲಿ ಒಂದು ಸಣ್ಣ ಮಳೆ ಸೆಕೆಂಡ್ ನಾವು ಸಹಾಯಧನ ತೊಗೊಂಡಿಲ್ಲ ಸರ್. ಹನಿ ನೀರಾವರಿ ತೊಗೊಂಡಿಲ್ಲ, ಬೀಜ ಗೊಬ್ಬರ ತೊಗೊಂಡಿಲ್ಲ, ಎಲ್ಲ ನಮ್ಮ ಸ್ವಂತ ಖರ್ಚಿನಿಂದ ನಿಭಾಯಿಸಿ ಇವತ್ತು ನಾ ಹೊರಗೆ ಬಂದೀನಿ. ಆಫೀಸರ್ ಮುಂದೆ ಕೂತ ಸರ್ ನನಗೆ ನಿಮ್ಮಿಂದ ಏನು ಬೇಕು, ಅವ್ರದ್ದು ಅಪೇಕ್ಷೆ ಫಲಾಫಲ ಏನು ಅಪೇಕ್ಷೆ ಮಾಡಿ ಅಂದ್ರೆ ವಿದ್ಯೆ ಬೇಕು. ಯಾಕಂದ್ರೆ ನಾವು ವಿಜ್ಞಾನಿಗಳನ್ನು ನಾನು ರಾತ್ರಿ 10 ಗಂಟೆಗೆ ಫೋನ್ ಹಚ್ಚಿರು ಸರ್ ನನಗೆ ಇದು ಬೇಕ್ರಿ, ಇದನ್ನ ಇದಕ್ಕೆ ನಾ ಏನು ಮಾಡ್ಬೇಕ್ರಿ ಈ ಸಲಹೆ ಕೇಳುವಂತ ಅವ್ರ ಜೋಡಿ ಒಡನಾಟ ಇಟ್ಕೊಂಡು. ಸರ್ಕಾರದ ಸಹಾಯ ಸವಲತ್ತು ತಗೋಬೇಡತ್ ನಾನು ಅದಲ್ಲ, ತಗೋಬೇಕು. ಆದ್ರೆ ನಾವು ಬರೇ ಅದ್ರ ಬೆನ್ನ ಹತ್ತಬಾರ್ದು. ಎಟ್ ಬೇಕು ಅಟ್ ತಗೊಂಡು ಕಿರಿಂದ ಅವ್ರು ಕುಡ್ಲಾಕ್ ಬರ್ತಾರ, ಕುಡ್ಲಾಕ್ ಬಂದಾಗ ತಗೋಬೇಕು. ನಾವು ತಗೊಳಕ್ ಅಲ್ಲಿಗೆ ಹೋದಿವಿ ಅಂದ್ರೆ ಸಮಯ ವ್ಯರ್ಥ ಆಗತ್ತೆ. ನನ್ನ ವಿಚಾರ ಸರ್. ಬಹಳ ಸಂತೋಷ ಮಲ್ಲಪ್ಪ ಅವರೇ. ಒಬ್ಬ ಯಶಸ್ವಿ ರೈತರಾಗಿದ್ದೀರಾ, ಸಣ್ಣ ರೈತರಾದ್ರೂ ಕೂಡ ದೊಡ್ಡ ಸಾಧನೆ ಮಾಡಿದ್ದೀರಾ. ನಮ್ಮ ರೈತ ಬಾಂಧವರಿಗೆ ಕಿವಿಮಾತು ಹೇಳಕ್ ಏನಾದ್ರು ಇದೆಯಾ ಸರ್? ರೈತ ಬಾಂಧವರಿಗೆ ಕಿವಿಮಾತು ಹೇಳಕ್ ಒಂದು 2 ವಿಷಯ ಸರಳವಾಗಿ ನನಗೆ ಮಾತಾಡಕ್ ಬರ್ಲಿಕ್ಕೂ ಒಂದು 2 ವಿಷಯ ಹೇಳ್ತೀನಿ. ಯಾರಾದರೂ ಅವಮಾನಿಸೋದು ಸಹಜ, ಅನುಮಾನಿಸೋದು ಸಹಜ, ಕೊನೆಯದಾಗಿ ಸನ್ಮಾನಿಸೋದು ಸಹಜ. ನನ್ನ ತಂದೆ ಆದರೂ ಹೇಳ್ತಿದ್ರು, ನನ್ನ ತಂದೆ ಸ್ಥಾನದಲ್ಲಿ ಇವತ್ತು ಬಾಗಲಕೋಟೆ ರೈತರಾದಂಥ ನನ್ನ ಗುರುಗಳು ರುದ್ರಪ್ಪ ಜುಲ್ಪಿ ಅವರು ಹೇಳಿದರು, ಮಲ್ಲಣ್ಣ ನೀ ಏನಾರು ಮಾಡು, ಒಕ್ಕಲತನ ಜೋಡಿ ಜೋರಾಗಿ ಉಪಕಸಬುಗಳನ್ನು ಮಾಡು, ನಿನ್ನ ಕುರಿ ಸಾಕಾಣಿಕೆ ದೊಡ್ಡದು ಮಾಡ್ಕೋ, ಮತ್ತು ಆನಂತರ ಕೋಳಿ ಸಾಕಾಣಿಕೆ ಮಾಡ್ಕೋ, ಅವ್ರು ಹೆಂಗೆ ಹೇಳಿದಿರಲ್ಲ, ಇದೇ ವಿಚಾರ ನಾನು ಹೇಳ್ತಾ ಇದ್ದೀನಿ. ಬೆಳೆಗಳಿಂದ ಬರುವ ಲಾಭ ಎಟ್ಟಿರಬೇಕು, ಉಪ ಉತ್ಪನ್ನ ಬರುವ ಲಾಭ ಎಟ್ಟಿರಬೇಕು. ನಾವು ನೀರಿಲ್ಲದ ಪ್ರದೇಶದಲ್ಲಿ ಬದುಕಿದ್ರೂ ಉಪ ಉತ್ಪನ್ನ ಒಂದಿಲ್ಲ ಒಂದು ಉಪ ಉತ್ಪನ್ನಗಳು, ನಾವು ಕುರಿ ಸಾಕಾಣಿಕೆ ಮಾಡಲಿ, ಕೋಳಿ ಸಾಕಾಣಿಕೆ ಮಾಡಲಿ, ಇವತ್ತು ಹೈನುಗಾರಿಕೆ ಮಾಡಲಿ, ಏನೇ ಮಾಡಿದರೂ ನಮಗೆ ದಿನನಿತ್ಯದ ಆದಾಯ ಅದು ಬರ್ತಿತ್ತಂದ್ರೆ ಈ ಬೆಳೆಯ ಮೇಲೆ ಅವಲಂಬನೆ ಆಗುವುದಿಲ್ಲ ಅಂತೇಳಿ ರೈತರಿಗೆ ನಾನೊಂದು ಕಿವಿ ಮಾತು. ಮಲ್ಲಪ್ಪರೆ, ನಮ್ಮ ರೈತ ಬಾಂಧವರು ತಮ್ಮನ್ನು ಸಂಪರ್ಕಿಸಬೇಕು ಅಂತಂದ್ರೆ ಏನ್ ಮಾಡಬೇಕು, ತಮ್ಮ ಮೊಬೈಲ್ ನಂಬರ್ ಹೇಳ್ಬೋದಾ? ಹಾ, ಹೇಳ್ತೀನಿ ಸರ್. ಸರ್, ನನ್ನ ಮೊಬೈಲ್ ನಂಬರ್ 9739619674. ಸರ್, 9739619674 ಇದು ನನ್ನ ಮೊಬೈಲ್ ನಂಬರು. ಬಹಳ ಸಂತೋಷ ಮಲ್ಲಪ್ಪ ಬಿದ್ರಿ ಅವರೇ, ತಾವು ಯಶಸ್ವಿಯಾಗಿ ತೋಟಗಾರಿಕಾ ಬೆಳೆಗಳಲ್ಲಿ ಹೆಚ್ಚು ಫಲಪ್ರದ ರೈತರು ಅಂತ ಅನಿಸ್ಕೊಂಡಿದ್ದೀರಾ? ಅಂದ್ರೆ ಕೃಷಿ ವಿಜ್ಞಾನಿಗಳ ಸಹಾಯ ಹೇಗೆ ತೆಗೆದುಕೊಳ್ಬೇಕು, ಸಹಾಯಧನ ಇಲ್ಲದೇ ನಾವು ಹೆಂಗೆ ನಾವು ಯಶಸ್ವಿ ಆಗ್ಬೋದು ಅನ್ನೋದನ್ನ ತಾವು ತೋರಿಸ್ಕೊಟ್ಟಿದ್ದೀರ. ಸಾಲ ಮಾಡಿದ್ರು ಕೂಡ ಅದು ಹಣಕಾಸು ನಿರ್ವಹಣೆ ಅಷ್ಟು ಚೆನ್ನಾಗಿ ಮಾಡಬೇಕು ಅನ್ನೋದನ್ನ ತುಂಬ ಮಾರ್ಮಿಕವಾಗಿ ಹೇಳಿದ್ದೀರಾ. ತಮ್ಮೆಲ್ಲ ಮಾತುಗಳು ನಮ್ಮ ರೈತ ಬಾಂಧವರಿಗೆ ಒಂದು ಮಾರ್ಗದರ್ಶಕ ಆಗಲಿ ಅಂತ ಹಾರೈಸ್ತೀವಿ. ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ವಿಜಯಪುರ ತಾಲೂಕಿನ ತಾಜ್ಪುರ್ ಗ್ರಾಮದ ಕೃಷಿ ಅನುಭವಿ ಮಲ್ಲಪ್ಪ ಸಾಬೂಬಿದ್ರಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು SS ಚೋಳಿನ್. ಇದಕ್ಕೂ ಮುಂಚೆ ಬಿಳಿಗಿ ತಾಲೂಕಿನ ಸುನಗ ಗ್ರಾಮದ ಕೃಷಿ ಅನುಭವಿ ಮಲ್ಲಪ್ಪ ಹೆಚ್ ಕೋಟಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ರೇವಣ ಸಿದ್ಧಚಾಂದ್ ಕೌಠೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ, ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಜನಪದ ಸಂಗೀತದಲ್ಲಿ ತುಮರಗುದ್ದಿಯ ಮರೆಪ್ಪದಾಸರ್ ಹಾಗೂ ಸಂಗಡಿಗರಿಂದ ಒಂದು ಏಕತಾರಿ ಪದ. ಬಲ್ ಜಂಬ ಬರೇ ಮಾತು ಕೇಳಮ್ಮ, ಬಂದಿ ಶಬ್ದಕ್ಕೆ ಅರ್ಥ ಬೇರೆ ಹೋದಮ್ಮ, ಬಂದಿ ಶಬ್ದಕ್ಕೆ ಅರ್ಥ ಬೇರೆ ಹೋದಮ್ಮ. ಎತ್ತಿ ಮುತ್ತಿಸಿ ಮಲ್ಲಿ ಮಕ್ಕಳಾಡಿಸುವಂತ, ಎತ್ತಿ ಮುತ್ತಿಸಿ ಮಲ್ಲಿ ಮಕ್ಕಳಾಡಿಸುವಂತ, ಉತ್ತಮ ಗುಣದವಳೆ ನಿಜ ತಾಯಿ ನೋಡಮ್ಮ, ಉತ್ತಮ ಗುಣದವಳೆ ನಿಜ ತಾಯಿ ನೋಡಮ್ಮ. ಹೊಟ್ಟೆಯಲ್ಲಿ ಹುಟ್ಟಾದಿರಲಿ ಪಂಜನ್ಮ ಬಾಳಲುವದೆ, ಹೊಟ್ಟೆಯಲ್ಲಿ ಹುಟ್ಟಾದಿರಲಿ ಪಂಜನ್ಮ ಬಾಳಲುವದೆ, ಕೆಟ್ಟ ಮಸ ತುಂಬಿದವಳೆ ಬಂಜೆ ನೋಡಮ್ಮ, ಬಂಜಂಬ ಶಬ್ದಂ ಬರೆ ಮಾತು ಕೇಳಮ್ಮ, ಬಂಜೆ ಶಬ್ದಕ್ಕೆ ಅರ್ಥ ಬೇರೆ ಗೋದಮ್ಮ, ಬಂಜೆ ಶಬ್ದಕ್ಕೆ ಅರ್ಥ ಬೇರೆ ಗೋದಮ್ಮ. ಬಡವರ ಮಾಲೆಯಲ್ಲಿ ಹೊಟ್ಟೆ ಬಟ್ಟೆ ಇಲ್ಲದೆ, ಬಡವರ ಮಾಲೆಯಲ್ಲಿ ಹೊಟ್ಟೆ ಬಟ್ಟೆ ಇಲ್ಲದೆ, ಎಡಬಿಡದ ಮಕ್ಕಳ ಬೇಡಿ ಅಳುತ್ತಿರುವಾಗ, ನೆರಮನೆಯ ಮಕ್ಕಳ ಬೇಡಿ ಅಳುತ್ತಿರುವಾಗ, ಕೇಳು ಬಟ್ಟೆ ಕೊಡದಿರುವ ತಾಯಿ, ಹಿಡಿ ಅಲ್ಲ ಕೇಳು ಬಟ್ಟೆ ಕೊಡದಿರುವ ತಾಯಿ, ಕಡವರೆ ಜಾಗದಲ್ಲಿ ಕಟ್ಟು ಪಂಜೆ ನೋಡಮ್ಮ, ಬಂಜಂಬ ಶಬ್ದವು ಬರೆ ಮಾತು ಕೇಳಮ್ಮ, ಬಂಜೆ ಶಬ್ದಕ್ಕೆ ಅರ್ಥ ಬೇರೆ ಗೋದಮ್ಮ, ಬಂಜೆ ಶಬ್ದಕ್ಕೆ ಅರ್ಥ ಬೇರೆ ಗೋದಮ್ಮ. ಪರದೇಶೆ ಮಕ್ಕಳು ಕರವೊಟ್ಟಿ ಬೇಡುವಾಗ, ಪರದೇಶೆ ಮಕ್ಕಳು ಕರವೊಟ್ಟಿ ಬೇಡುವಾಗ, ಕರುಣೆಯ ಕೈಯಿಂದ ಕೊಡುವಳೆ ಮಾತಾಯಿ, ಕರುಣೆಯ ಕೈಯಿಂದ ಕೊಡುವಳೆ ಮಾತಾಯಿ, ಸಿರಿ ಸಂಪತ್ತಿರಲೇನೋ ದಯ ಧರ್ಮವಿಲ್ಲದವಳೆ, ಸಿರಿ ಸಂಪತ್ತಿರಲೇನು ದಯ ಧರ್ಮವಿಲ್ಲದವಳೆ, ಬರಿ ಬಾಲ ಕಾಲಸೀನ ಹಿರೇ ಬಂಜೆ ನೋಡಮ್ಮ, ಬಂಜಂಬ ಶಬ್ದವು ಬರೆ ಮಾತು ಕೇಳಮ್ಮ, ಬಂಜೆ ಶಬ್ದಕ್ಕೆ ಅರ್ಥ ಬೇರೆ ಗೋದಮ್ಮ, ಬಂಜೆ ಶಬ್ದಕ್ಕೆ ಅರ್ಥ ಬೇರೆ ಗೋದಮ್ಮ. ಮಕ್ಕಳು ಬೇಕೆಂದು ನೂರಾರು ದೇವರಿಗೆ, ಮಕ್ಕಳು ಬೇಕೆಂದು ನೂರಾರು ದೇವರಿಗೆ, ಸುತ್ತಿಲೆ ಬೇಡಿದಾರೆ ಮಕ್ಕಳಾಗುವವೇ, ಸುತ್ತಿಲೆ ಬೇಡಿದಾರೆ ಮಕ್ಕಳಾಗುವವೇ, ಅಕ್ಕರದಿಂದಲ್ಲಿ ಪರಮಕ್ಕಳಾಡಿಸಲು, ಅಕ್ಕರದಿಂದಲ್ಲಿ ಪರಮಾತ್ಮ